ಬೆಳೆದು ಇವತ್ತು ರೇಷ್ಮೆಗೂಡಿನ ಹಾರ ತರಬೇತಿ ತಗೊಂಡು ರೇಷ್ಮೆ ಹಾರಗಳೆಲ್ಲ ಮಾಡ್ತೀನಿ. ಸಾವಯವದಲ್ಲಿ ತರಕಾರಿ ಬೆಳಿತೀವಿ, ಸೊಪ್ಪು ತರಕಾರಿ ಬೆಳ್ಕೊಂಡು ತೆಂಗು ಕಬ್ಬು ಎಲ್ಲ ಸಾವಯವದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ವಿ ಸರ್. ಒಂದೇ ಒಂದು ಸಂಘ ನಿಮ್ಮನ್ನು ಬಹಳಷ್ಟು ಪರಿವರ್ತನೆ ಮಾಡಿಬಿಡ್ತು. ಪರಿವರ್ತನೆ ಆಯಿತು ಸರ್. ಒಬ್ಬ ಮಹಿಳೆಯಾಗಿ ಗೃಹಿಣಿಯಾಗಿ ಮನೆಯಲ್ಲಿ ಇದ್ಕೊಂಡು ಮಕ್ಕಳು ಸಾಕೊಂಡು ಅತ್ತೆ ಮಾವ ನೋಡ್ಕೊಂಡು ಮಾಡ್ಕೊಂಡಿದ್ದಂಥ ಮಹಿಳೆ ಇವತ್ತು ಒಂದು ಜಿಲ್ಲಾ ಮಟ್ಟ ತಾಲೂಕು ಮಟ್ಟದಲ್ಲಿ ಹೋಗಿ ಒಂದು ಪ್ರಗತಿಪರ ರೈತ ಮಹಿಳೆಯಾಗಿ ಅವಾರ್ಡ್ ತಗೊಂಡಿದ್ದೀನಿ ಸರ್. ಎಲ್ಲಿವರೆಗೂ ಓದಿದ್ದೀರಾ ಕಾಮಾಕ್ಷಿ ಅವರು? ಎಸ್ ಎಲ್ ಸಿ ಅಷ್ಟೇ ಸರ್. ಹೌದಾ, ಮುಂದೆ ಓದಬೇಕು ಅನ್ನೋ ಆಸೆ ಇತ್ತು? ಇತ್ತು, ಬಟ್ ಮನೆ. ನಿಮಗೆ ಏನಾಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಆಸೆ ಇತ್ತು? ಓದಬೇಕು, ಒಂದು ಕೆಲಸಕ್ಕೆ ಹೋಗಬೇಕು ನಾನು ನಾಕಾರ್ಜಂದಂತೆ ಅಂತ ಆಸೆ ಇತ್ತು ಸರ್. ಹೌದಾ, ಹಾಂ ಹಾಂ. ಆದರೂ ಮನೆಯಲ್ಲಿ ಇರೋಕ್ಕೆ ಮನಸ್ಸು ಒಪ್ಪಲಿಲ್ಲ, ಆಮೇಲೆ ಒಂದು ಸಂಘ ಮಾಡಿಕೊಂಡು ಇಷ್ಟೆಲ್ಲ ಸಾಧನೆ ಮಾಡಿದ್ದೀರಿ ಅಲ್ವೇ? ಹೇಳಿ ರಾಮಕೃಷ್ಣೇಗೌಡರೆ ತಮ್ಮ ಬಗ್ಗೆ, ನಿಮ್ಮ ಹುಟ್ಟೂರು ಯಾವುದು? ನಮ್ಮ ಹುಟ್ಟೂರು ಯಮನಹಳ್ಳಿ ಮದ್ದೂರು ತಾಲೂಕು ಮಂಡ್ಯ ಜಿಲ್ಲೆ ಸರ್. ಹಾಂ ಹಾಂ. ನಿಮ್ಮ ತಂದೆ ತಾಯಿ ಬಗ್ಗೆ ಹೇಳಿ. ನಮ್ಮ ತಂದೆ ತಾಯಿ ಅವರು ಕೃಷಿಕರೇ, ವ್ಯವಸಾಯ ಮಾಡ್ಕೊಂಡು ಜೀವನ ಮಾಡ್ತಾ ಇರೋ. ನಾವು ನಾಲ್ಕು ಜನ ಮಕ್ಕಳು, ಮೂರು ಜನ ಸಿಸ್ಟರ್ಸು, ನಾನೊಬ್ಬನೇ. ಒಬ್ಬನೇ ಮಗ? ನೀವು ಒಬ್ಬನೇ ಮಗ ಸರ್. ಎಷ್ಟು ಜಮೀನಿತ್ತು ತಮಗೆ? ನಮಗೆ ಎಲ್ಲ ಒಂದು 2 ಎಕರೆ ಜಮೀನು ಇದೆ. 2 ಎಕರೆ? 2 ಎಕರೆ. ಅಂದ್ರೆ ತಂದೆಯಿಂದ ಬಂದಿದ್ದ ಅಥವಾ ಪಾಲಾದ್ಮೇಲೆ ತಮಗೆ ಉಳಿದಿದ್ದ? ಹೌದು, ನಮ್ಮ ತಂದೆಯಿಂದ ಬಂದದ್ದು ನಮಗೋಸ್ಕರನೇ. ಹೌದು. ಏನ್ ಬೆಳೆ ಮಾಡ್ತೀರಲ್ಲಿ? ಅದೆಲ್ಲ ರೇಷ್ಮೆ, ಅದೇ ಕಬ್ಬು. ರೇಷ್ಮೆ ಕಬ್ಬು ಎರಡೇ? ಕಬ್ಬು ಮತ್ತೆ ತರಕಾರಿ ಸರ್. ಏನೇನು ಬೆಳಿತೀರಿ ತರಕಾರಿ? ತರಕಾರಿ ಸ್ವಲ್ಪ ಟೊಮೊಟೊ, ಚೆಂಡು ಹೂವು, ಚೆಂಡು ಹೂವು ಬೆಳೆದಿದ್ವಿ, ಮತ್ತೆ ಮೆಣಸಿಗೆ. ನೀರಿನ ಆಶ್ರಯ ಹೇಗೆ ಜಮೀನ್ಗೆ? ನೀರಿನ ಆಶ್ರಯ ಬೋರ್ವೆಲ್ ಸರ್. ಬೋರ್ವೆಲ್ ಇದೆಯಾ? ಕೊಳವೆ. ಯಾವಾಗ ಹಾಕ್ಸಿದ್ದು? ಅದು ಅಲ್ಲೇ ಒಂದು 12 ವರ್ಷ ಆಯ್ತು ಸರ್. ಹೌದಾ? ನೀರು ಚೆನ್ನಾಗಿ ಸಿಕ್ಕಿದೆ? ನೀರು ಚೆನ್ನಾಗಿ ಸಿಕ್ಕಿದೆ, ಚೆನ್ನಾಗಿ ಬೆಳೀತಾ. ಪಕ್ಕದಲ್ಲೂ ಜಮೀನುಗಳು ಮಾಡ್ಕೊತಾ ಇದ್ವಿ, ಮಾಡ್ಕೊಂಡು ಅವತ್ತಿಗೂ ಬೇರೆ ಹಾಕೊಂಡಿದ್ವಿ ಸರ್. ಅಂದ್ರೆ ಭೋಗ್ಯ ಮಾಡ್ಕೊಂತೀರಿ? ಅಂದ್ರೆ ಅಕ್ಕಪಕ್ಕದವ್ರು ಏನು ಬೆಳೆ ಬೆಳೆಯಲ್ವೇ? ಅವರು ಅಂದ್ರೆ ನಮ್ಮ ಅವ್ರ ನೀರು ಇಲ್ವಲ್ಲ ಸರ್, ಹಂಗಾಗಿ ನಮ್ಮ ನೀರೇ ಅವ್ರಿಗೆ ಕೊಟ್ಟು ನಾವೇ ಜಮೀನು ಮಾಡ್ಕೋತೀವಿ. ಇಷ್ಟು ಅಂತ ವರ್ಷಕ್ಕೊಂದ್ಸಾರಿ ಇಷ್ಟು ಅಂತ ಮಾತಾಡಿದ್ವಿ. ಗುತ್ತಿಗೆ ಆಧಾರದ ಮೇಲೆ ಕೊಟ್ಬಿಟ್ಟು. ಅಲ್ಲೇನು ಬೆಳಿತೀರಿ? ಅಲ್ಲೂ ಇದೆ, ಅದೇ ಹೇಳದಂಗೆ ನಮ್ಮ ಮನೆಯವರು ನುಗ್ಗೆ, ನುಗ್ಗೆ ಹಾಕಿದ್ವಿ ಸರ್. ರೇಷ್ಮೆ ಜಾಸ್ತಿ ಸರ್. ಎಷ್ಟು ಎಕರೆ ಹಾಕಿದ್ರಿ ಹಿಪ್ನೇರಳೆ? ಹಿಪ್ನೇರಳೆ 1 ಎಕರೆ ಸರ್. 1 ಎಕರೆ. ಮನೇನು ಕಟ್ಕೊಂಡಿದ್ದೀರಾ? ಮನೇನು ಕಟ್ಕೊಂಡಿದ್ದೆ. ಕಾಮಾಕ್ಷಿ ಅವರೇ, ನೀವು ಸಂಘ ಯಾವ ರೀತಿ ಮಾಡಿಕೊಂಡ್ರಿ? ಈಗ ಆತ್ಮ ಯೋಜನೆ ಅಡಿನಲ್ಲಿ ಎಲ್ಲ ಇಲಾಖೆಗಳು ಕೂಡ ಬರ್ತವೆ. ಅಂದರೆ ಆತ್ಮ ಯೋಜನೆ ಮೂಲಕ ನೀವು ಸಂಘ ಮಾಡಿಕೊಂಡ್ರಿ ಅಲ್ವಾ? ಇಲಾಖೆಯಿಂದ ಏನು ನೆರವು ಸಿಕ್ತು ನಿಮ್ಮ ಸಂಘಕ್ಕೆ? ಇಲಾಖೆಯಿಂದ ಸರ್ 10,000 ರೂಪಾಯಿ ಕೊಟ್ಟರು. 10,000 ರೂಪಾಯಿ ತೊಗೊಂಡು ಬಂದು ಸಂಘಕ್ಕೆ ಹಾಕೊಂಡು ಸಂಘದಲ್ಲಿ ಬೆಳೆಸಿದ್ವಿ. ಬೆಳೆಸಿ ಇಪ್ಪ ಆಮೇಲೆ ಕೇಳಿದ್ವಿ, ನಮ್ಗೆ ಯಾವ್ದಾದ್ರು ಒಂದು ತರಬೇತಿ ಕೊಡಿ ಸರ್ ಅಂತ. ಆಗ ಆತ್ಮ ಯೋಜನೆಯವರೇ ಹಿಂಗೆ ರೇಷ್ಮೆ ಇಲಾಖೆಯಲ್ಲಿ ಗೂಡಿನ ಹರಿದು ತರಬೇತಿ ಐತೆ ತಗೊಳ್ಳಿ ಅಂದ್ಬಿಟ್ಟು ನಾವು 20 ಜನ ಹೋಗಿ ತರಬೇತಿ ತಗೊಂಡ್ವಿ. ಒಂದು ಚಿಟ್ಟೆ ಕೊರದ ರೇಷ್ಮೆ ಗೂಡಿನ ಹಾರ ತಯಾರಿಸೋದು. ಎಷ್ಟು ದಿವಸ ಎಲ್ಲಿ ತರಬೇತಿ ತಗೊಂಡ್ರಿ? ಕೇರ್ಪೇಟೆ ಅವರು ಸರ್. ನಾವು 20 ಜನ ಇದ್ವಲ್ಲ ಸಂಘದಿಂದ, ಬರಕ್ಕಾಗಲ್ಲ ಅನ್ಬಿಟ್ಟು ಮದ್ದೂರಲ್ಲೇ ತರಬೇತಿ ಎಲ್ಲ ಕೊಟ್ಟರು ಸರ್. ಮದ್ದೂರಿಗೆ ಬಂದಿದ್ದೆ? ಮದ್ದೂರಿಗೆ ಬಂದು ತರಬೇತಿ ಎಲ್ಲ ಕೊಟ್ಟು. ಎಷ್ಟು ದಿನ ತರಬೇತಿ? 1 ತಿಂಗಳು ಸರ್. 1 ತಿಂಗಳು? 1 ತಿಂಗಳು. ಅದ್ರ ಜೊತೆಗೆ ಮನೆ ಕೆಲಸ ಮುಗಿಸಿ ರೇಷ್ಮೆ ಹುಳು ಸಾಕಾಣಿಕೆ ಮಾಡಿ ಟೊಮೊಟೊ ಬಾಳೆ ಎಲ್ಲ ಹಾಕಿದ್ವಿ, ಅದೆಲ್ಲ ಮೇಂಟೈನ್ ಮಾಡಿ ಅತ್ತೆ ಮಾವನ್ ಮೇಂಟೈನ್ ಮಾಡಿ ಹೋಗಿ ತರಬೇತಿ ತಗೊಂಡೆ ಸರ್. ಪರವಾಗಿಲ್ಲ. ಏನು ಹೇಳ್ಕೊಟ್ರು ತರಬೇತಿನಲ್ಲಿ? ಅದೇ ಕಟ್ಟಿಂಗ್ಸ್ ಎಲ್ಲ ಹೇಳ್ಕೊಟ್ರು, ಯಾವ ರೀತಿ ಕಟ್ಟಿಂಗ್ಸ್ ಮಾಡಬೇಕು, ಯಾವ ರೀತಿ ಹಾರಗಳೆಲ್ಲ ತಯಾರಿಸ್ಬೇಕು, ಕಲರ್ ಯಾವ ಥರ ಹಚ್ಬೇಕು, ಮತ್ತು ನೀವು ಮುಂದಕ್ಕೆ ಮಾರ್ಕೆಟಿಂಗ್ ಹೇಗೆ ಮಾಡಬೇಕು, ಒಂದು ಹಾರಕ್ಕೆ ಎಷ್ಟು ಬೆಲೆ ಇದು ಮಾಡಬೇಕು ಎಲ್ಲ ಹೇಳ್ಕೊಟ್ರು ಸರ್. ಈಗ ಚಿಟ್ಟೆ ಕೊರದ ಗೂಡನ್ನ ಎಲ್ಲಿಂದ ಖರೀದಿ ಮಾಡ್ತೀರಿ? ಇವಾಗ ನಾನು ತರಬೇತಿ ತಗೊಂಡಲ್ಲ ಸರ್, ಈಗ ನಂಗೆ ಸಬ್ಸಿಡಿಯಾಗಿ ಕೊಡ್ತಿದ್ದಾರೆ ಮಂಡ್ಯದಲ್ಲಿ. ಎಲ್ಲಿ? ಮಂಡ್ಯ. ಅದು ಬಂದು ಆಫೀಸ್ ಬಂದು ಮೈಸೂರು APMC ಮಾರ್ಕೆಟ್ ಅಲ್ಲಿ ಬರುತ್ತೆ ಆಫೀಸ್. ಸಬ್ಸಿಡಿ ಅಮೌಂಟ್ ಅಲ್ಲಿ ನಾನು ತಗೋತಾ ಇದ್ದೀನಿ ಸರ್. ಇವಾಗ ಎಷ್ಟಕ್ಕೆ ಸಿಗುತ್ತೆ ನಿಮಗೆ? ಒಂದೊಂದ್ಸಲ ಸರ್ 1,400 ರೂಪಾಯಿ ಇರುತ್ತೆ, ಒಂದ್ಸಲ 1,800 ರೂಪಾಯಿ ಆಗುತ್ತೆ, ಆ ಥರ ಇರುತ್ತೆ ಸರ್. 2,000 ಆಗುತ್ತೆ KG. ಎಷ್ಟು ಖರೀದಿ ಮಾಡ್ತೀರಿ ಗೂಡ್ನ? ನನಗೆ ತಿಂಗಳಿಗೆ ಮಿನಿಮಮ್ ಅವರು 5 KG ಕೊಡ್ತಾರೆ, ಎಕ್ಸ್ಟ್ರಾ ನಾನು 15 KG ತಗೋತೀನಿ. 20 KG ಒಟ್ಟು 20 KG ಬೇಕು ನಿಮಗೆ? ಫಸ್ಟ್ 2 KG ಇದ್ದೆ, 5 KG ಒಂದೇ, 20 KG ಬಂದಿದ್ದೀನಿ ಸರ್ ತಿಂಗಳಿಗೆ. ಅದನ್ನ ತಂದು ಏನು ಮಾಡ್ತೀರಿ ಮನೆಯಲ್ಲಿ? ಸಿನಾರಗಳು, ಬೊಕ್ಕೆ, ಫ್ಲವರ್ಸ್ ಎಲ್ಲ ಮಾಡ್ತೀನಿ ಸರ್. ಅಂದ್ರೆ ನೀವು ಮತ್ತೆ ಕಟ್ ಮಾಡ್ತೀರಾ? ಕಟ್ ಮಾಡಿ ಕ್ಲೀನ್ ಮಾಡಿಸಿ ಡಿಸೈನ್ ಎಲ್ಲ ಮಾಡಿ ಕಲರ್ ಹಚ್ಚಿ ಮಾಡ್ತೀನಿ ಸರ್. ಕಲರ್ ಅಂದ್ರೆ ಸಿಲ್ಕ್ ಪೌಡರ್ ಕಲರ್ ಬರುತ್ತೆ, ಆಸಿಡ್ ಮಿಕ್ಸ್ ಆಗಿ, ಅದಕ್ಕೆ ಯಾವ್ಯಾವ ಕಲರ್ಸ್ ಬೇಕು ಆ ಕಲರ್ ಎಲ್ಲ ಹಾಕೋತೀನಿ ಸರ್. ನೀವೇ ಹಾಕೋತೀರಾ? ನಾನೇ ಹಾಕೋತೀನಿ ಕಲರ್, ಮಾತ್ರ ಯಾರ ಕೈಲಿ ಹಾಕ್ಸಲ್ಲ, ನಾನೇ ಹಾಕ್ತೀನಿ. ಅದೇ ನಾನು ಒಂದು 10 ಜನ ಹುಡುಗಿರ್ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ಓಹೋ, ನೀವೇ ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ? ಕೆಲ್ಸಕ್ಕೆ ಇಟ್ಕೊಂಡಿದ್ದೀನಿ. ಪರವಾಗಿಲ್ವಾ? 10 ಜನ? 10 ಜನ ಕೆಲಸ ಮಾಡ್ತಿದ್ದಾರೆ. ಒಂದಿಬ್ರು ಅಜ್ಜಿದಿರು ಬರ್ತಾರೆ ಕ್ಲೀನ್ ಮಾಡ್ಕೊಡೋಕೆ. ಹುಡುಗಿಯರಿಗೆಲ್ಲ ಟ್ರೈನಿಂಗ್, ನಾನೇ ಟ್ರೈನಿಂಗ್ ಕೊಡಕ್ಕೆ ಹೋಗ್ತೀನಿ ಸಂಪನ್ಮೂಲ ವ್ಯಕ್ತಿಯಾಗಿ. ಈಗ ಅವ್ರನ್ನೇ ಹುಡುಗಿರನ್ನ ಕರ್ಕೊಂಡು ನಾನು ಕೆಲಸ ಮಾಡ್ತೀನಿ ಸರ್. ಪರವಾಗಿಲ್ಲ, ಹೈನುಗಾರಿಕೆ ಮಾಡ್ತೀವಿ ಜೊತೆಗೆ. ಈ ಹಾರದ ಮುಗಿಸ್ಬಿಡೋಣ. ಈಗ ಹಾರ ನೀವು ಮಾಡ್ತಿರಲ್ವಾ, ಯಾವ್ಯಾವ ತರ ಹಾರ ಮಾಡ್ತೀರಿ ಸರ್? ಕ್ಯಾಪಾರ ಮಾಡ್ತೀನಿ, ಲಕ್ಷ್ಮಿ ಹಾರ ಮಾಡ್ತೀವಿ, ಮತ್ತೆ ಫೋಟೋಗೆಲ್ಲ ಮಾಡ್ತೀವಿ, ವಿ ಐ ಪಿ ಹಾರ ಮಾಡ್ತೀವಿ. ಓಹೋ, ಅಂದ್ರೆ ಈಗ ಮಾರಾಟದ ಏನು? ಮಾರಾಟ ಅಂದ್ರೆ ಫಸ್ಟ್ ಕಷ್ಟಪಟ್ಟೆ ಸರ್ ನಾನು, ಎಲ್ಲ ಆಫೀಸ್ಗಳಿಗೆ ಹೋಗಿ 100 ರೂಪಾಯಿ ಆರನೆ ಮಾಡ್ಕೊಂಡು 100-200 ರೂಪಾಯಿನ ಆಫೀಸ್ಗಳಿಗೆ ಹೋಗಿ ತಗೊಳ್ಳಿ ಸರ್ ಈ ತರ ಇದೆ ಅನ್ಬಿಟ್ಟು ಎಲ್ಲ ಮಾಡಿದೆ. ಮತ್ತೆ ನಮ್ಮ ಗ್ರಾಮ ಪಂಚಾಯತಿ ನನಗೆ ತುಂಬಾ ಕೈ ಹಿಡಿತು ಸರ್. ಫಸ್ಟ್ ಅವರೇನೆ ಒಂದು 6,000 ರೂಪಾಯಿ ಆರ ತಗೊಂಡ್ರು, 6,000 ರೂಪಾಯಿನ ಬಂಡವಾಳ ಆಗಿ ಮಾಡ್ಕೊಂಡೆ. ಹಂಗೆ ಸಂಘದಲ್ಲಿ ಎತ್ಕೊಂಡು 20,000-50,000 ರೂಪಾಯಿ ತನಕ ಹೋಗಿ ಇವತ್ತು 100,000 ರೂಪಾಯಿ ಬಂಡವಾಳ ಹಾಕಷ್ಟು ಬಂದಿದ್ದೀನಿ ಸರ್. ಈಗ ಎಷ್ಟು ನಿಮ್ಮ ಟರ್ನ್ ಓವರ್ ಅಂದ್ರೆ ಒಂದು ತಿಂಗಳಲ್ಲಿ ಎಷ್ಟು ಹಾರ ಮಾರ್ತೀರಿ? ಮಿನಿಮಮ್ ಸರ್ ಒಂದು 10,000 ರೂಪಾಯಿಗಾದ್ರೂ ಲಾಸ್ ಏನಿಲ್ಲ ಸರ್, ಖರ್ಚು ವೆಚ್ಚ ಕಳೆದು. ನಿಮಗೆ 10,000 ಆದಾಯ ಬರುತ್ತೆ, ಹಾರ ಎಷ್ಟು ಮಾಡ್ತೀರ ಅಂದಾಜು? ಹಾರನ ಸರ್ ಅಂದ್ರೆ ಒಂದು 6-6 ಬಂದ್ಬಿಡುತ್ತೆ. ಹೌದಾ? ಓಹೋ, ದೊಡ್ಡ ದೊಡ್ಡ ಹಾರ ಆದ್ರೆ 3-4 ಆ ತರ ಬಂದ್ಬಿಡುತ್ತೆ, ಸಣ್ಣ ಹಾರ ಆದ್ರೆ ಕಡಿಮೆ ಬರುತ್ತೆ. ಒಂದೊಂದು ಹಾರನೇ 3-4 ರೂಪಾಯಿ ಮಾರಾಟ, 10,000 ರೂಪಾಯಿ ತನಕನೂ ಇದೆ ಸರ್. ಪರವಾಗಿಲ್ವಾ? ಅಂದ್ರೆ ಈಗ ಹಾರಗಳನ್ನ ಮಾರೋದ್ರ ಬಗ್ಗೆ ನಿಮಗೆ ಚಾಕಚಕ್ಯತೆ ಬಂದ್ಬಿಟ್ಟಿದೆ ಸರ್. ಎಲ್ಲೆಲ್ಲಿಗೆ ಹೋಗಿರ್ಬೋದು ನಿಮ್ಮ ಹಾರಗಳು ಸರ್? ಧರ್ಮಸ್ಥಳ, ಬೀರೇಂದ್ರ ಹೆಗ್ಡೆ ಅವ್ರು ನನ್ನ ಗುರುತಿಸಿದಾರೆ, ಅವ್ರ ಕಡೆ ಇಲ್ಲಿಂದ ಎಲ್ಲ ತಗೊಂಡೋಗಿ ಆಗ್ತಿದ್ರಲ್ಲ, ಆಮೇಲೆ ಇಲ್ಲ ಇವ್ರನ್ನ ನೋಡ್ಬೇಕು ಅಂತ ಹೇಳಿದ್ರು. ಹೋಗಿ ನಾನು ಮೀಟ್ ಮಾಡ್ಕೊಂಡು ಬಂದೆ, ತುಂಬಾ ಖುಷಿ ಪಟ್ರು. ಚಿಂಚುಂಗಿರಿ ಸ್ವಾಮೀಜಿನ ನನ್ನ ಕರೆದು ಕೆಲಸನ ಕೊಟ್ಟಿದ್ರು ಸರ್, ಬಟ್ ಅಲ್ಲಿ ಏನೋ ಪ್ರಾಬ್ಲಮ್ ಆಗಿ ಕೆಲಸ ನಾನೇ ಬರಲ್ಲ ಅಂತ ಹೇಳಿದೆ. ಅಂದ್ರೆ ಅವ್ರು ಫ್ರೀ ಕಲ್ಸಿ ಅಂತ ಹೇಳಿದ್ರು, ಫ್ರೀ ಕಲ್ಸ್ತೀನಿ, ಮೆಟೀರಿಯಲ್ಸ್ಗೆಲ್ಲ ಅಮೌಂಟ್ ಕೊಡಿ ಅಂದ್ರೆ ಆಗಲ್ಲ ಅಂದ್ರು ಸರ್. ಏನ್ಬಿಟ್ಟು ಇದು ಮಾಡಿದ್ರು. ಮತ್ತೆ ಚಿಂಚುಂಗಿರಿ ಸ್ವಾಮೀಜಿ ನನ್ನನ್ನು ಕರೆದು, ನೀವು ಹೆಣ್ಮಕ್ಳು ಈ ಥರ ಎಲ್ಲ ಆಸಿಡೆಲ್ಲ ಆಗ್ತೀರಿ, ಏನು ಪ್ರಾಬ್ಲಮ್ ಆಗಲ್ವ ಅಂತೆಲ್ಲ ಕೇಳಿ ಖುಷಿ ಪಟ್ರು ಸರ್. ಓಕೆ, ಅಂದ್ರೆ ಎಲ್ಲ ಕಡೆನೂ ಹಾರಗಳು ಮುಟ್ಟಿದಾವೆ, ಎಲ್ಲ ಮಿನಿಸ್ಟರ್ಗೆಲ್ಲ ಹಾರ ಹೋಗಿದೆ ಸರ್. ಹೌದಾ? ಹೇಳಿ ರಾಮಕೃಷ್ಣಗೌಡ್ರೆ. ಏನೇ, ಅದೇ ನಮ್ಮ ಮನೆಯವರು ಈ ತರ ಮಾಡ್ತಾ ಇದಾರಲ್ಲ ರೇಷ್ಮೆ ಗೂಡ್ನಾರ, ಅವ್ರಿಗೆ ನಾವು ನಿಂತ್ಕೊಂಡು ಸಪೋರ್ಟ್ ಮಾಡ್ತಾ ಇದೀವಿ. ಏನ್ ಸಪೋರ್ಟ್ ಮಾಡ್ತೀರಿ? ಅದೇ ಈ ತರ ಹಿಂಗೆಲ್ಲ ಮಾಡ್ಕೊಂಡು ಅದು ಮಾರ್ಕೆಟಿಂಗ್ ಇದಕ್ಕೆಲ್ಲ ಸಾಹೇಬ್ರುಗಳನ್ನ ಇಟ್ಕೊಂಡು ಎಮ್ ಎಲ್ ಎಗಳು ಅವ್ರಿಗೆ ಇಟ್ಕೊಂಡು ಎಲ್ಲಾನು ಇದು ಮಾಡ್ತಾ ಇದೀವಿ. ಅಂದ್ರೆ ನಮ್ಮ ಮನೆಯವ್ರು ಹಾರ ಮಾಡ್ತಿದ್ದಾರೆ ಅಂತ ಹೇಳಿ ನೀವೆಲ್ಲರಿಗೂ ಹೇಳ್ತೀರಾ? ಸಾಧ್ಯವಾದಷ್ಟು ಹಾರಗಳನ್ನ ಮಾರೋ ಪ್ರಯತ್ನ ಮಾಡ್ತೀರಿ? ಮಾಡ್ತಾ ಇದೀವಿ ಸರ್. ಅಲ್ವಾ? ನೋಡಿ, ಪರಸ್ಪರ ಪೂರಕವಾಗಿ ನೀವು ಹಾರ ಹಾಕಕ್ಕೇನು ಸಹಾಯ ಮಾಡಲ್ವ ಅವ್ರಿಗೆ? ಇಲ್ಲ, ಅವ್ರನ್ನ ಕರೀತಾ ಇದಾರೆ ಸರ್, ಎಲ್ಲ ಫಂಕ್ಷನ್ಗಳಿಗೂ ಅವ್ರನ್ನೇ ಕರೆದು ಅವ್ರಿಗೆ ಸನ್ಮಾನ ಮಾಡ್ತಾರೆ. ಹೌದಾ? ಅಂದ್ರೆ ಇವ್ರನ್ನ ಕರ್ಕೊಂಡೋಗಿ ಸನ್ಮಾನ ಮಾಡಿಸ್ಬೇಕಲ್ವೇನ್ರಿ? ಒಬ್ರು ಮಾತ್ರ ಸರ್ ಜೊತೆಲಿ ಇರ್ತಾರೆ ಅಷ್ಟೇನೆ. ಈಗ ನಾನು ಎಲ್ಲಾದ್ರೂ ಬೇರೆ ಬೇರೆ ಕಡೆಗೆಲ್ಲ ಬಸ್ಗೆ ಹಾಕ್ಬೇಕು ಅಂದ್ರೆ ತಕೊಂಡೋಗಿ ಹಾಕ್ತಾರೆ, ಅದೆಲ್ಲ ಹೆಲ್ಪ್ ಮಾಡ್ತಾರೆ. ಚಿಂತಾಮಣಿ, ಹಾಸನ, ತುಮಕೂರು ಈ ಕಡೆ ಎಲ್ಲ ಅವರೇ ತಗೊಂಡು. ಕೃಷಿ ಸಮ್ಮೇಳನ ನಡೀತಲ್ಲ ಸರ್ ಬೆಂಗಳೂರಿನಲ್ಲಿ, ಅವರೇ ಅಲ್ಲಿಗೆ ಕರೆಸಿ ಅಲ್ಲಿ ಸನ್ಮಾನ ಮಾಡಿದ್ರು. ಎಲ್ಲ ಈಗ ಎಲೆಕ್ಷನ್ ಟೈಮ್ನಲ್ಲಿ ಎಲ್ಲ ತಕೋಗಿದ್ದಾರೆ. ಕಾಮಾಕ್ಷಿ ಅವರ ಹೆಸರು ಈಗ ಎಲ್ಲ ಕಡೆ ರೇಷ್ಮೆ ಹಾರ ಕಾಮಾಕ್ಷಿ ಅವರು. ರೇಷ್ಮೆ ಇಲಾಖೆ ಮಿನಿಸ್ಟರ್ ವೆಂಕಟೇಶ್ ಇಲ್ಲಿ ಅವರು ಕರೆದು ಅವತ್ತು ಮೊನ್ನೆ ಮೈಸೂರಿನಲ್ಲಿ ಇದು ಮಾಡಿದ್ದಾರೆ. ಪರವಾಗಿಲ್ಲಮ್ಮ, ಈಗ ನೀವೊಬ್ಬರೇ ಅದರಿಂದ ಆದಾಯ ಮಾಡಿದಲೆ ಒಂದು 10 ಹೆಣ್ಮಕ್ಳಿಗೂ ಕೆಲಸ ಕೊಟ್ಟಿದ್ದೀರಾ, ಅದು ಬಹಳ ದೊಡ್ಡ ವಿಚಾರ ಅಲ್ವಾ? ಈಗ ಅದೇನೋ ನುಗ್ಗೆ ಹಾಕಿದ್ದೀನಿ ಅಂತಂದ್ರಲ್ಲ. ನುಗ್ಗೆ ಹಾಕಿದ್ವಿ ಸರ್. ಅದ್ರದ್ದು ಏನು ವಿಶೇಷ ಒಂಚೂರು ಹೇಳಿ ನನಗೆ, ಎಲ್ಲಿಂದ ತಂದ್ರಿ, ಯಾವ ತಳಿ? ಭಾಗ್ಯ, ಭಾಗ್ಯ ತಳಿ ಅನ್ಬಿಟ್ಟು ಅಂತ ಸರ್. ಅದು ಸಬ್ಸಿಡಿ ಆಗಿ ನಮ್ಮ ತೋಟಗಾರಿಕೆ ಇಲಾಖೆಯಿಂದ ನಮ್ಗೆ ಇದು ಮಾಡಿಕೊಟ್ರು, ಅದ್ ನೆಟ್ಟರೆ ನಿಮ್ಗೆ ಸಬ್ಸಿಡಿ ಸಿಗುತ್ತೆ ಅನ್ಬಿಟ್ಟು 1,000 ಗಿಡ ತಕೊಂಡ್ವಿ. ಎಲ್ಲಿಂದ? 10 ನಂಗೆ ಇಲ್ಲಿ ಇದು ಸರ್ ಕೋಲಾರ ಡಿಸ್ಟಿಕ್ ಹೇಳಿ, ಅಲ್ಲಿಂದ ತಕೊಂಬಂದು ನಾವು ನೆಟ್ಟಿದ್ವಿ ಸರ್ 1,000 ಗಿಡನ. ಏನು ಅಂತರದಲ್ಲಿ ನೆಟ್ಕೊಂಡಿದ್ರಿ ಗಿಡದಿಂದ ಗಿಡಕ್ಕೆ? 6 ಆಮೇಲೆ ಅದೇ 1 1,000 ಗಿಡ ನೆಟ್ಟಿದ್ವಿ ಸರ್. ಚೆನ್ನಾಗಿ ಬಂತು, ಭಾಗ್ಯ ಇದು ಅನ್ಬಿಟ್ಟು ಅಂತ ಒಳ್ಳೆ ತಳಿ ನುಗ್ಗೆಕಾಯಿ ಮಾರಿದ್ವಿ ಸರ್. 200 ರೂಪಾಯಿ ಮಾರಿದ್ವಿ 1 ಕೆಜಿ 200 ರೂಪಾಯಿ ರೇಟ್ ಇದ್ದಾಗ. ಲೋ ಇದು ಬಂದಾಗ ಬರೀ 70-80 ರೂಪಾಯಿ ಬಂತು. ಓಕೆ, 4 ಗಂಟೆ ಮಾರಿದ್ವಿ ಸರ್. ಎಷ್ಟು ಬರುತ್ತೆ 1 ಎಕರೆಗೆ ಅಂದಾಜು? ಕುಯಿಲು ಬಂದಂಗೆ ಬಂದಂಗೆ ನಾವು 50 ಕೆಜಿ 100 ಕೆಜಿ 200 ಕೆಜಿ ಗಂಟು ಮಾರಿದ್ವಿ. ವರ್ಷ ಪೂರ್ತಿ ಬರುತ್ತಾ? ಅದು ಸೀಸನ್ ಸರ್ ಅಷ್ಟೇ. ಹೇಳಿ ಯಾವಾಗ ಸೀಸನ್? ಮಾರ್ಚ್ ಇಂದ ಸರ್, ಮಾರ್ಚ್ ಏಪ್ರಿಲ್ ಮೇ 3 ತಿಂಗಳಲ್ಲಿ ಅಷ್ಟೇ ಸರ್. ಚೆನ್ನಾಗಿ ಸಿಗುತ್ತೆ? ಚೆನ್ನಾಗಿ ಸಿಗುತ್ತೆ. ಗಿಡಕ್ಕೆ ಏನೇನ ಗೊಬ್ಬರ ಹಾಕ್ತೀರಿ, ಹೇಗ್ ನೋಡ್ಕೊತೀರಿ? ಆಮೇಲೆ ನಾವು ಇತ್ತು ಕೊಟ್ಟಿಗೆ ಗೊಬ್ಬರನೇ ಸರ್, ಕೊಟ್ಟಿಗೆ ಗೊಬ್ಬರನೇ ಹಾಕ್ತಿದ್ವಿ ನಾವು. ಒಳ್ಳೆ ನಮ್ದು ಎರೆಹುಳು ಗೊಬ್ಬರ ಐತೆ ತೊಟ್ಟಿ, ಅವರೇ ಕೃಷಿ ಇಲಾಖೆ ಇದನ್ನ ನಮ್ಗೆ ಸಬ್ಸಿಡಿ ಕೊಟ್ಟು ತೊಟ್ಟಿ ಕಟ್ಟಿಸ್ಕೊಟ್ಟು ನಮ್ಮ ಹಸುವಿನ ಗೊಬ್ಬರ ಅಲ್ಲಿ ಹಾಕಿ ರೇಷ್ಮೆ ಇದು ಹುಳು ಗೊಬ್ಬರನೇ ಮಾರಾಟ ಮಾಡಿದ್ವಿ ಸರ್ ಅವ್ರಿಗೆ. ನಾವು ತೋಟಗಾರಿಕೆ ಇಲಾಖೆಗೆ ಮಾರಾಟ ಮಾಡಿದ್ವಿ 1 ಕೆಜಿ ಗೊಬ್ಬರನ. ಓಹೋ, ಪರವಾಗಿಲ್ಲ. ಅದನ್ನು ಗೊಬ್ಬರ ಮಾರಿದ್ವಿ ಸರ್, ತೋಟಗಾರಿಕೆ ಇಲಾಖೆ ತಕೊಂಡ್ರು 15 ರೂಪಾಯಿ 16 ರೂಪಾಯಿ ಕೆಜಿ ಪರ್ ಕೆಜಿ ಅಂದ್ರೆ ಎರೆಹುಳು ಸಾಕಾಣಿಕೆ ಮಾಡಿ ಎರೆಗೊಬ್ಬರನು ಮಾಡ್ತಾ ಇದ್ದೀವಿ. ಅವರೇ ತಕೊಂಡ್ರು ಆ ಎರೆಗೊಬ್ಬರ ನುಗ್ಗೆ ಗಿಡಕ್ಕೂ ರಾಸಾಯನಿಕ ಏನು ಬಳಸಲಿಲ್ಲ? ರಾಸಾಯನಿಕ ಬಳಸಲಿಲ್ಲ ಅದಕ್ಕೆ ಸರ್. ಹೌದಾ? ಯಾವ ಕಾಂಪ್ಲೆಕ್ಸ್ ಯೂರಿಯಾ ಏನು ಹಾಕಿಲ್ಲ, ಬರೀ ಎರೆಹುಳು ಗೊಬ್ಬರನೇ ಮಾತ್ರ ಹಾಕಿದ್ವಿ. ಈಗಲೂ ಇದೆಯಾ ನುಗ್ಗೆ? ಇಲ್ಲ ಸರ್, ಈಗ ಕಿತ್ತಾಕ್ಬಿಟ್ವಿ. ಸ್ವಲ್ಪ ಮನೆಯಿಂದ ಇದಕ್ಕೆ ಎಳ್ಸ್ಕೊಂಡಿದ್ವಿ ಅಷ್ಟೇ. ಈಗ ಎಲ್ಲ ಕಡೆ ಈಗ ರೇಟ್ ಇಲ್ಲದೆ ಹೋಯ್ತಲ್ಲ ಸರ್, ಹಂಗಾಗಿ ಸ್ವಲ್ಪ ಇದು ಮಾಡ್ಬಿಟ್ವಿ. ಓಕೆ, ಎಷ್ಟು ವರ್ಷ ಆಯ್ತು ನುಗ್ಗೆ? ಈಗ ಜಸ್ಟ್ ಒಂದೂವರೆ ವರ್ಷ, ಎರಡು ವರ್ಷ ಸರ್. ಹೌದಾ? ಚೆನ್ನಾಗಿ ಆದಾಯ ಬಂತ? ಚೆನ್ನಾಗಿ ಆದಾಯ ಬಂತು ಸರ್. 200 ರೂಪಾಯಿಗೆ ನಾವು ಇತ್ಕೋಗಿ ಸರ್ ಬಾಗಲಕೋಟೆಗೆ ಹೋಗಿದ್ವಿ ಟೂರು ಧರ್ಮಸ್ಥಳ ಸಂಘದಿಂದ. ಅಲ್ಲಿ ನೋಡಿದ್ವಿ ನಾನು, ಒಂದು ಗಿಡ 200 ಕೆಜಿ ಬಿಟ್ಟಿತ್ತು ಸರ್. ನೋಡಿದ್ರ ಬಾಗಲಕೋಟೆ ಅಲ್ಲಿ ಇದ್ರಲ್ಲಿ, ಅದು ಭಾಗ್ಯನೇ, ಭಾಗ್ಯ ತಳಿ, ಭಾಗ್ಯ ವೆರೈಟಿ. ಅಂದ್ರೆ ಚೆನ್ನಾಗಿದೆ, ಬೆಳಿಬಹುದು, ಎಲ್ರೂ ಬೆಳಿಬಹುದು ಸರ್. ಹೇಳಿಮ್ಮ, ನಿಮ್ಮ ಹೈನುಗಾರಿಕೆ ಬಗ್ಗೆ ಹೇಳಿ. ಎಷ್ಟು ಹಸು ಸಾಕಿದ್ದೀರಾ? ಏನು ಸರ್? 5 ಹಸು ಸಾಕಿದೀವಿ ಸರ್. 5 ಹಸು? 5 ಹಸು. ಯಾವುದು? HF ಜರ್ಸಿ 2 ಇದೆ ಸರ್. ಎಲ್ಲ ಹಾಲು ಕೊಡ್ತಾವ ಅಥವಾ? 3 ಹಸು ಹಾಲು ಕೊಡ್ತಾ ಇದೆ. ಒಂದು ಇವಾಗ 1.5 ತಿಂಗಳಾಗಿದೆ ಸರ್, ಒಂದು ಕರು ಇವಾಗ 3 ತಿಂಗಳಾಗಿದೆ. ಎಷ್ಟು ಹಾಲು ಸಿಗುತ್ತಮ್ಮ? ನಾವು ಇವಾಗ ಸರ್ ಫಸ್ಟ್ ಸ್ಟಾರ್ಟಿಂಗ್ 30 ಲೀಟರ್ ಆಗ್ತಿದ್ವಿ ಒಂದು ಟೈಮ್ಗೆ. ಓಹೋ. 30-35 ಆಗ್ತಿದ್ವಿ, ಇವಾಗ ಕಡಿಮೆ ಬಂದಿದೆ ಸರ್, 18-16 ಒಂದು ಟೈಮ್ಗೆ ಆಗ್ತೀವಿ ಸರ್. ಕೊಟ್ಟಿಗೆ ಪ್ರತ್ಯೇಕ ಮಾಡಿದ್ದೀರಾ ಸರ್? ನಮ್ಮ ಗ್ರಾಮ ಪಂಚಾಯತಿಲಿ ಕೊಟ್ಟಿಗೆ ಲೋನ್ ಕೊಟ್ಟಿದ್ದಾರೆ, ಆಮೇಲೆ ಎರೆಹುಳಿನ ತೊಟ್ಟಿ ಲೋನ್ ಕೊಟ್ಟಿದ್ದಾರೆ. ಕೊಟ್ಟಿಗೆ ಅಂದ್ರೆ ಇದು MGNREG ಅಂತ ಮಹಾತ್ಮ ಗಾಂಧಿ ಸುಮ್ನೆ ಕೊಡಲ್ವಲ್ಲ, ನಾವು ಹೋಗಿ ಕೇಳಿದ್ರೆ ಅವ್ರು ಕೊಡ್ತಾರೆ. ಕೊಟ್ಟಿಗೆ ಲೋನ್ ತಗೊಂಡು ಮಾಡಿಸಿ ಹಸು ಸಾಕಾಣಿಕೆ ಎಲ್ಲ ಮಾಡ್ತೀವಿ ಸರ್. ಹೆಂಗ್ ತಗೊಂಡ್ರಿ ಕೊಟ್ಟಿಗೆ ಲೋನ್? ಪಂಚಾಯತಿಗೆ ಹೋದೆ, ಕೇಳಿದ್ವಿ ಮೇಡಮ್ನ, ಮೇಡಮ್ ಹಿಂಗೆ ಹಸು ಸಾಕಾಣಿಕೆ ಮಾಡ್ತಾ ಇದೀವಿ, ನಮಗೆ ಕೊಟ್ಟಿಗೆ ಲೋನ್ ಗ್ರ್ಯಾಂಟ್ ಮಾಡಿಸ್ಕೊಡಿ ಅಂತ ಮಾಡಿಸ್ಕೊಟ್ರು. ಎಷ್ಟು ಕೊಟ್ಟರು? 75 ಸರ್. ನನ್ನ ಹೆಸ್ರಿಗೆ ಒಂದ್ಸಲ ಕೊಟ್ಟರು, ನಮ್ಮ ಅತ್ತೆ ಹೆಸ್ರಿಗೆ ಒಂದ್ಸಲ ಕೊಟ್ಟರು ಸರ್. ಒಂದು ಒಳಗಡೆ ಕಟ್ಟಾಕೊಳ್ಳೋಕೆ, ಒಂದು ಹೊರಗಡೆ ಕಟ್ಟಾಕೊಳ್ಳೋಕೆ ಮಾಡ್ಕೊಂಡಿದ್ದೀವಿ. ಪರವಾಗಿಲ್ಲ. ಈಗ ಹಸು ಸಾಕಾಣಿಕೆ ಜವಾಬ್ದಾರಿ ಎಲ್ಲ ನಿಮ್ದೇನಾ? ಇಬ್ರು ಮಾಡ್ತೀವಿ ಸರ್. ಒಬ್ರು ಗೌಡ್ರ ಏನ್ ಕೆಲಸ ಮಾಡ್ತಾರೆ, ನೀವೇನ್ ಕೆಲಸ ಮಾಡ್ತೀರಿ? ಅವರು ಎದ್ದು ಬೆಳಗ್ಗೆ ತೊಪ್ಪೆ ನಾನು ತುಂಬಿಕೊಡ್ತೀನಿ, ಅವ್ರು ತಗೊಂಡೋಗಿ ಸುರಿತಾರೆ, ಆಮೇಲೆ ತಿಂಡಿ ಇಡ್ತಾರೆ, ನಾನು ಕಸ ಗುಡ್ಸ್ಕೊಂಡು ಇಬ್ರು ಹಾಲು ಕೊರ್ಕೋತೀವಿ ಸರ್, ಆಮೇಲೆ ಡೈರೆಕ್ಟ್ ತಗೊಂಡೋಗ್ತಾರೆ. ಮೈ ತೊಳೆಯೋದು ಹಸುದು? ಇಬ್ರು ಸೇರ್ ಮಾಡ್ತೀವಿ ಸರ್. ಹೌದಾ? ಒಬ್ರೇನ್, ಒಬ್ರು ಬಿಟ್ಟು ಒಬ್ರು ಮಾಡಲ್ಲ, ಇಬ್ರು ಸಹ ಕರೆಸ್ತೀವಿ ಸರ್. ಹೌದೇನ್ರಿ ಕೊಟ್ರೆ? ಹೌದು ಸರ್. ಏನಿಲ್ಲ ಸರ್, ಬೋರ್ ಇದೆ, ಮನೆ ಬೋರ್ ಇದೆ, ಆನ್ ಮಾಡ್ತೀವಿ ಮಾಡ್ತೀವಿ ಸರ್. ಪರವಾಗಿಲ್ಲ, ಒಬ್ರು ಬಿಟ್ಟು ಒಬ್ರು ಮಾಡಲ್ಲ. ಬಟ್ ನಾನು ಎಲ್ಲಾರು ಹೋಗ್ಬೇಕು ಅಂದ್ರೆ ಇನ್ನೊಂದ್ ದಿನ ಎಲ್ಲ ರೆಡಿ ಮಾಡಿ ಇಬ್ರು. ಪರವಾಗಿಲ್ಲ. ಈಗ ದುಡ್ಡು ಯಾರು ಇಟ್ಕೋತೀರಿ? ಬರುತ್ತಲ್ಲ. ಬರುತ್ತೆ ಸರ್, ಇಬ್ರು ವ್ಯವಸಾಯ ಲೆಕ್ಕ ಅಲ್ಲೇ ಸರ್ ಬರ್ತಾ ಇದ್ದಂಗೆ. ನನ್ನ ಹೆಸರು ಆಲಂ ಪೇಮೆಂಟ್ ಬರುತ್ತೆ, ಅಲ್ಲೇ ಲೆಕ್ಕ ಎಲ್ಲ ವ್ಯವಸಾಯಕ್ಕೆ ಅದಕ್ಕೆ ಇದಕ್ಕೆಲ್ಲ ಖರ್ಚು ಮಾಡಿ. ಎಷ್ಟು ಬರುತ್ತೆ ಒಂದು ವಾರಕ್ಕೆ? ಒಂದು ವಾರ ಅಲ್ಲ ಸರ್, ತಿಂಗಳು. ಆಯ್ತು, ಎಷ್ಟು ಬರುತ್ತೆ? 35. ಖರ್ಚೆಷ್ಟಾಗಿರುತ್ತಮ್ಮ? ಅಂದ್ರೆ ನಮಗೆ ತಿಂಡಿ ಎಲ್ಲ ತಗೋತೀವಿ ಸರ್, ಅಲ್ಲೇ ಇಡ್ಕೊಂಡು 35 ಬರುತ್ತೆ. ಎಕ್ಸ್ಟ್ರಾ ನಾವು ಬೇರೆ ತಗೊಳ್ತೀವಿ, ಮಿನಿಮಮ್ ಒಂದು 25,000 ಉಳಿಸ್ಕೋಬೋದು ಸರ್ ತಿಂಗಳಿಗೆ. ಏನೇನು ತಿಂಡಿ ಹಾಕ್ತೀರಿ ಗೌಡ್ರೆ? ಸರ್, ನಂದಿನಿ ಫೀಡ್ಸ್ ಅಂತ, ಮತ್ತೆ ಬೇರೆ ಪ್ರೈವೇಟ್ ಅಂಗಡಿಲಿ ಮಿಕ್ಸರ್, ರವೆ ಬೂಸ, ಜೋಳ ನುಚ್ಚು, ಸರಿ, ಅದನ್ನ ಹಾಕಿ ಹಾಕ್ತೀವಿ ಸರ್. ಬೆಳೆ ಬೆಳಕಳಲ್ವ ನೀವು ಜಮೀನು? ನಾವು ಬೆಳೆ ಬೆಳಕತ್ತೀವಿ. ಏನೇನು ಬೆಳಿತೀರಿ? ಅದೇ ಇದು ಸೀಮೆ ಹುಲ್ಲು ಅಂತ ಅಂತೀವಲ್ಲ ಸರ್, ಸೀಮೆ ಹುಲ್ಲು ಮತ್ತೆ ಜೋಳ, ಮುಸ್ಕುನ್ ಜೋಳ ಕಡ್ಡಿ, ಅದನ್ನ ಹಾಕಿ ನಾವು ಎಲ್ಲ ಹಾಕಂತೀರ? ನಾವು ಹೊಲದಲ್ಲೆ ಸರ್. ಹೊಲ? ಹೊಲದಲ್ಲೆ. ನಮ್ಮ ಬೋರ್ ನೀರಿದೆ, ಅದಕ್ಕೆ ಹಾಕತ್ತೀವಿ ಸರ್. ಬತ್ತಲು ರಾಗಿ ಹುಲ್ಲೇನು ಹಾಕಲ್ವೇ? ಬತ್ತಲು ಒಂದ್ಸಾರಿ ಈಗ ಈ ಟೈಮ್ನಲ್ಲಿ ಕುಯ್ಕತ್ತಿ ಮೆದೆ ಹಾಕತ್ತೀವಿ, ಅದು ಹಾಕಳ್ತೀವಿ ಸರ್, ಒಂದು ಟೈಮ್ ಹಾಕ್ತೀವಿ. ಅದು ಚೆನ್ನಾಗಿ ಫ್ಯಾಟು ಎಲ್ಲ ಬರುತ್ತೆ, ಡಿಗ್ರಿ ಫ್ಯಾಟು ಬರುತ್ತೆ ಅಂದ್ಬಿಟ್ಟು ಅಂತ ಒಣಲು ಹಾಕ್ತೀವಿ ಸರ್. HF ಹಾಲು ಒಂದ್ಸಾರಿ ಸ್ವಲ್ಪ ತೆಳ್ಳೆ, ಈ ಇದಾಕಿದ್ರೆ ಒಣಲು ಮತ್ತು ಇದಾಕಿದ್ರೆ ಒಳ್ಳೆ ಗಟ್ಟಿ ಮತ್ತು ಡಿಗ್ರಿ ಫ್ಯಾಟು ಎಲ್ಲ ಬರುತ್ತೆ ಸರ್. ಮೇವಿಗೇನು ಸಮಸ್ಯೆ ಆಗಿಲ್ಲ? ಮೇವಿಗೇನು ಸಮಸ್ಯೆ ಇಲ್ಲ, ನಮ್ಮ ಬೋರ್ ಇರುತ್ತಿಂದ ಸಮಸ್ಯೆ ಏನಿಲ್ಲ ಸರ್. ಓಕೆ. ತಾಯಿ ಇಟ್ಕೊಂಡು ಕರು ಮಾರ್ತಿರೋ ಅಥವಾ ಕರು ಇಟ್ಕೊಂಡು ತಾಯಿ ಮಾರ್ತಿರೋ? ಅಲ್ಲಿ ಗಂಡ್ಗರ ಆದರೆ ನಾವು ಕೊಟ್ಬಿಡ್ತೀವಿ ಸರ್. ಸರಿ. ಹೆಣ್ಣು ಆದರೆ ಸಾಕ್ತೀವಿ ಸರ್. ನೀವೇ? ನಾವೇ ಸಾಕ್ತೀವಿ. ಆಮೇಲೆ ಕರು ಮಾರ್ತ ಕರುನ ಇಲ್ಲ, ನಾವೇ ಸಾಕಿದ್ರೆ ಚೆನ್ನಾಗೆ ಇದು ಮಾಡದೆ ಮಾಡ್ತೀವಿ ನಾವೇ ಸರ್, ತೆನೆ ಮಾಡಗಂಟು ಕೊಡುದಿಲ್ಲ. ಸರಿ ಸರಿ. ಆಮೇಲೆ ಬೇಕಾದ್ರೆ ಕೊಟ್ಟು. ಅದೇ ಆದಾಯ ಅಲ್ವೇನಮ್ಮ? ಅದು ಇದೆ ಸರ್, ಸ್ವಲ್ಪ ಸೊಪ್ಪು ತರಕಾರಿ ಮನೆ ಹಿಂದೆಗಡೆನೆ ಜಾಗ ಇದೆ, 20 ಕ್ವಿಂಟೆ ಮನೆ ಹಿಂದ್ಗಡೆ 20 ಗುಂಟೆ ಜಾಗ ಇದೆ, ಅದ್ರಲ್ಲೇ ಮೇವೆಲ್ಲ ಹಾಕೊಂಡಿದ್ವಿ, ಸೊಪ್ಪು ತರಕಾರಿ ಎಲ್ಲ ಬೆಳ್ಕೊತೀವಿ. ಏನೇನು ಬೆಳಿತೀರಿ ಹೇಳಿ? ಕೊತ್ತಂಬರಿ ಸೊಪ್ಪು ಬೆಳ್ಕೊತೀವಿ, ಹಸಿರು ಮೆಣಸಿನ್ಕಾಯಿ, ಬದನೆಕಾಯಿ, ಬೆಂಡೆಕಾಯಿ ಮತ್ತೆ ಬೀನ್ಸ್ ಹಾಕೋತೀವಿ. ಹೌದಾ? ಅದೆಲ್ಲ ಸಗಣಿ ತೆಗೆದು ನಾವು ಗೋಬರ್ ಗ್ಯಾಸ್ ಮಾಡಿಸ್ಕೊಂಡಿದ್ವಿ, ಗೋಬರ್ ಗ್ಯಾಸ್ ಯೂಸ್ ಮಾಡ್ತೀವಿ. ಗೋಬರ್ ಗ್ಯಾಸ್ ಯಾವ ಮಾಡಿಸ್ಕೊಂಡ್ರಿ? ಅವಾಗ 2-3 ವರ್ಷ ಆಯ್ತು ಸರ್. ಯಾರು ಸಹಾಯಧನ ಕೊಟ್ಟರು? ಸಹಾಯಧನ ಇಲ್ಲ ಸರ್, ಓನಾಗೆ ಮಾಡಿಸ್ಕೊಂಡ್ವಿ. ನೀವೇ ಕಟ್ಟಿಸ್ಕೊಂಡ್ರಿ? ವಿಕಾಸನ ಸಂಸ್ಥೆ ಕಡೆಯಿಂದ ಅಮೌಂಟ್ ಕೊಟ್ಟು ಮಾಡಿಸ್ಕೊಂಡಿದ್ದು. ಹೌದಾ? ಎಷ್ಟು ಕೊಟ್ಟರು ಅವರು? ಇಲ್ಲ, ನಾವೇ ಖರ್ಚು ಮಾಡಿದ್ದು. ನೀವೇ ಖರ್ಚು ಮಾಡಿದ್ರೆ ಮತ್ತೆ ಅವರೇನ ವಿಕಸನ ಸಂಸ್ಥೆಯಿಂದ ಅಮೌಂಟ್ ಆ ಕಡೆ ಬಿಟ್ಟಿದ್ರು ಸರ್ ಆ ಸ್ಕೀಮ್ ಮಾಡಿಸ್ಕೊಳ್ಳಿ ಅಂತ ರೈತರಿಗೆ. ಸರಿ, ಎಷ್ಟು ಖರ್ಚಾಯ್ತು ಗೋಬರ್ ಗ್ಯಾಸ್ ಮಾಡ್ಕೊಂಡು? 15,000 ಸರ್. ಹೌದಾ, ಯಾವ ತರ ಮಾದರಿ ಮಾಡ್ಕೊಂಡಿದ್ರಿ? ಈಗ ಹೊಸ ಸಿಸ್ಟಮ್ ಸರ್. ಏನು ಸಿಸ್ಟಮ್ ಹೇಳಿಯಪ್ಪ? ಈ ಅದು ಅಂತಂದ್ರೆ ಪ್ಲಾಸ್ಟಿಕ್ ಕಪ್ಪು ಬರುತ್ತೆ, ಅದನ್ನ ನಾವು 6 ಅಡಿ 6 ಅಡಿ ಬಲೂನ್ ಮಾದರಿ ತರ 6 ಅಡಿ 6 ಅಡಿ ತೆಗೆದ್ಬಿಟ್ಟು ನಾಟು 4 ಅಡಿ ತೆಗೆದ್ಬಿಟ್ಟು ಅದನ್ನ ಏರ್ ಇದು ಮಾಡಿ ನಾವು ತಪ್ಪೆ ಎಲ್ಲ ತುಂಬಿ ಗ್ಯಾಸ್ ಇದು ಮಾಡಿ ಅದ್ರೊಳಗೆ ಹಾಕ್ಬಿಡ್ತಾರೆ. ಆಗ ನಾವು ಡೈಲಿ ಒಂದು 3 ಡೇಸು ತಪ್ಪೆ ಹಾಕಿ ಕಲಸಿ ಎಲ್ಲ ಇದು ಮಾಡಿ ಮಾಡಿ ಮಾಡಿ ಆಗ ಗ್ಯಾಸು ತುಂಬ್ತದೆ ಸರ್. ಆಮೇಲೆ ಅವರು ಒಲೆ ಹೊಸ್ಕೋಬೋದು. ಈಗ ಹೊಸ ಸಿಸ್ಟಮ್ ಥರ ಬಂದಿದೆ ಸರ್. ಈಗ ಅದು ನಮ್ಮದು ಫಸ್ಟು ನಮ್ಮ ಕೈಲಿ ಮಾಡಿಸ್ಬಿಟ್ಟು ಈಗ ಎಲ್ಲ ಊರುಗಳಲ್ಲೂ ತೋರಿಸಿ ತೋರಿಸಿ ಕರ್ಕೊಂಡು ಕರ್ಕೊಂಡು ತೋರಿಸ್ತಾ ಇದ್ದಾರೆ, ಈ ಥರ ಮಾಡಿದ್ದಾರೆ ನೋಡಿ ಅಂತ ಅಂದ್ಬಿಟ್ಟು ಈಗ ಎಲ್ಲ ಕಡೆನೂ ಅದನ್ನೇ ಮಾಡ್ತಾ ಇದ್ದಾರೆ ಸರ್. ಪರವಾಗಿಲ್ಲ, ಈಗ ನಮ್ಮೂರಿನಲ್ಲಿ 15 ಜನ ಮಾಡಿದ್ರು ನಮ್ಮ ನೋಡ್ಬಿಟ್ಟು. ನಿಮ್ಮನ್ನು ನೋಡಿ, ನಮ್ಮನ್ನ ನೋಡ್ಬಿಟ್ಟು ಈ ಥರ ಹೊಸ ಸಿಸ್ಟಮು. ಮೊದಲೇ ಅಂತಂದರೆ ಈ ಗುಂಡಿ ಕಿತ್ತು ಇತ್ತದೆಲ್ಲ ಮಾಡಿ ಮಾಡ್ತಾರೆ ಸರ್, ಅದು ಕಬ್ಬಣದ್ದು ಇದು ಇದು ಮಾಡಿ. ಈಗ ಆ ಥರ ಏನಿಲ್ಲ ಸರ್, ಈಗ ಸಿಂಪಲ್ ಆಗಿದೆ, ಚೆನ್ನಾಗಿದೆ. ಓಕೆ, ಅದು ಬಾಳ್ಕೆ ಬರುತ್ತಾ? ಬರುತ್ತೆ ಸರ್. ಬಲೂನ್ ಮಾದರಿ ಯಾರು ಸೂಜಿ ತಗೊಂಡು ಚುಚ್ಚೋದು? ಅದು ಬಹಳ ರಫ್ ಸರ್ ಮಾತ್ರ. ಹಾ, ರಫ್, ಏನು ಚುಚ್ಚಕ್ಕೆ ಹೋಗೋದೇನಿದಿಲ್ಲ. ನಾವು ನಮ್ಮ ಮನೆ ಹಿಂದ್ಗಡೆ ಇರುತ್ತಂದ್ರೆ ಯಾರು ಬರೋದಿಲ್ಲ ಮಾಡೋದಿಲ್ಲ, ಎಲ್ಲ ಅವ್ರವ್ರ ಮನೆಗಳೆಲ್ಲ ರಕ್ಷಣೆ ಇದೆ. ಓಕೆ, ಏನು ಅನುಕೂಲ ಆಗಿದೆ ಅದನ್ನ ಹಾಕಿಸ್ಕೊಂಡ್ಮೇಲೆ? ಆರೋಗ್ಯ ಚೆನ್ನಾಗಿರುತ್ತೆ ಸರ್. ಹೇಗೆ? ಇವಾಗ ನಾವು ಯಾವುದೋ ಸಿಲಿಂಡ್ರು ತಗೊಂಡು ಬಳಸ್ತೀವಿ, ಇದಾದ್ರೆ ನಾವು ನಮ್ಮ ಹಸುವಿಂದ ತಯಾರಿಸಿದ ತೊಪ್ಪೆ ಅದನ್ನು ಕಲಸಿರ್ತೀವಿ ಬೆಳಿಗ್ಗೆ, ಮತ್ತೆ ಕಲಸೋದ್ರಿಂದ ನಮಗೂ ಯಾರು ಆಗ ಯಾವುದೂ ಬರಲ್ವಲ್ಲ, ಸಗಣಿ ಕಲಿಸ್ತೀವಲ್ಲ, ಗಂಜ ಎಲ್ಲ ಹಾಕ್ತಿವಲ್ಲ, ಏನು ಬರಲ್ವಲ್ಲ, ಆರೋಗ್ಯ ಚೆನ್ನಾಗಿರುತ್ತೆ. ಮತ್ತೆ ಉಳಿತಾಯ ಆಗುತ್ತೆ ಸರ್. ಉಳಿತಾಯ ಆಗುತ್ತೆ ಹೇಳಿ. ಇವಾಗ ಸರ್ ನಮಗೆ, ನಾವು ಕಡಿಮೆ ಜನ ಇದ್ದೀವಿ, 3 ಜನ 4 ಜನ ಇದ್ದೀವಿ. ಇವಾಗ 2 ತಿಂಗಳು ಒಂದ್ಸಲ ಸಿಲಿಂಡ್ರು ಬೇಕಿತ್ತು, ಅತ್ತೆ ಎಲ್ಲ ಇದ್ದಾರೆ ಬಿಸಿನೀರು ಅದಕ್ಕೆ ಅಂತ. ಇವಾಗ ಸಿಲಿಂಡ್ರು ಉಳಿತಾಯ ಆಯ್ತಲ್ಲ ಸರ್. ಅಂದ್ರೆ ಈಗ ನಿಮ್ಮ ಮನೆ ಏನು ಉತ್ಪತ್ತಿ ಆಗ್ತಿದೆ ಗ್ಯಾಸ್, ಅದು ನಿಮ್ಮ ಮನೆಗೆ ಪೂರ್ತಿ ಸಾಕಾಗ್ತದೆ, ಸಾಕಾಗುತ್ತೆ ಮಾಡಕ್ಕೆ? ಸರಿ, ಇವಾಗ ನಾವೇ ಕಂಟ್ರೋಲ್ ಮಾಡಿದ್ವಿ, ಸ್ವಲ್ಪ ಜಾಸ್ತಿ ಕಲಿಸ್ಬಿಟ್ರೆ ಹೆವಿ ಗ್ಯಾಸ್ ಆಗ್ಬಿಡುತ್ತೆ, ಬರ್ರಂತ ಮರೆಯುತ್ತಲ್ಲ, ಅದಕ್ಕೆ ಸ್ವಲ್ಪ ಲಿಮಿಟ್ ಅಲ್ಲಿ ಮಾಡ್ಕೊಂಡಿದ್ವಿ. ಅಕ್ಕಪಕ್ಕದ ಮನೆಯವ್ರು ಕೇಳಿದ್ರೆ ಅವ್ರಿಗೂ ಗ್ಯಾಸ್ ಕೊಡ್ಬೋದು ನೀವು? ಕೇಳಿದ್ರು ತುಂಬಿಸ್ಕೊಡಿ ನಮ್ಗೆ ಇದು ಮಾಡ್ಕೊಳ್ತೀವಿ ಅಂತ. ಇಲ್ಲ ಇಲ್ಲ, ನಾವು ಕೊಡೋದಿಲ್ಲ, ನಮ್ಗೆ ಸಾಕು. ಡಿಪಾರ್ಟ್ಮೆಂಟ್ನವರೇ ಬಂದಿದ್ರು, ಅವ್ರೇಷನ್ ಆಯ್ತಿರೋರಿಗೆ ಜಾಸ್ತಿ ಆದ್ರೆ ಮೇಡಮ್ ಬೇಕಾದ್ರೆ ನಾವು ಇದು ಮಾಡ್ಕೊಳ್ತೀವಿ ಅಂತ. ಇಲ್ಲ ಸರ್ ಬೇಡಿ ಅಂತ ಅನ್ಬಿಟ್ಟು ನಾವೇ. ಅಂದ್ರೆ ಸ್ಲರಿ ಏನ್ ಮಾಡ್ತೀರಿ, ಅದರಿಂದ ಹೊರಗಡೆ ಬರುತ್ತಲ್ಲ ಬಗಡ? ಹಾ, ಅದನ್ನ ಪುನಃ ವ್ಯವಸಾಯ ಇದಕ್ಕೆ ಜಮೀನ್ಗೆ ಹಾಕ್ತೀವಿ ಸರ್. ಗಿಡಗ ಅದನ್ನ ಒಳ್ಳೆ ಪುಡಿಯಾದ ಗೊಬ್ಬರ ಸರ್, ಒಳ್ಳೆ ಎರೆಹುಳು ಗೊಬ್ಬರ ತರನೆ ಇರುತ್ತೆ ಅದು, ಅದನ್ನ ತಗೋ ವ್ಯವಸಾಯ ಬೆಳೆಗಳಿಗೆ ಹಾಕ್ತೀವಿ ಸರ್. ಕೈ ತೋಟದ ಬಗ್ಗೆ ಹೇಳಿ ಕಾಮಾಕ್ಷಿ ಅವ್ರೆ, ಹೇಳಿ ಏನೇನ್ ಬೆಳೆದ್ರಿ, ಹೇಗ್ ಬೆಳಿತೀರಿ? ಸರ್, ಸ್ವಲ್ಪ ಚಿಕ್ಕದಾಗಿ ಕೀರೆಮಡಿ ಆಕಾರದಲ್ಲಿ ಮಾಡ್ಕೊಂಡ್ವಿ, ಆಮೇಲೆ ಸ್ವಲ್ಪ ನಮ್ಮ ಮನೆಗಾಯ್ತು, ನಮ್ಮ ಮನೆಯಿಂದ ಇಷ್ಟ ಏನ್ ಮಾಡೋದು ಅಂತ ಇನ್ ಸ್ವಲ್ಪ ಜಾಸ್ತಿ ಮಾಡ್ಕೊಂಡ್ವಿ. ಆಮೇಲೆ ಮಾರೋದು 1-20 ಕೆಜಿ 3-4 ಸಣ್ಣ ಟೊಮೊಟೊ ಬೀನ್ಸ್, ಮತ್ತೆ ಹಳ್ಳಿ ಅಲ್ವಾ ಸರ್, ಮನೆ ಹತ್ರನೇ ಬಂದು ತಗೊಂಡು ಹೋಗ್ತಾರೆ, ಪರವಾಗಿಲ್ಲ. ಹಂಗಾಗಿ ಕೈ ತೋಟದವಾಗಿ ಮಾಡ್ಕೊಂಡು ಬೆಳ್ಕೊತಾ ಇದೀವಿ ಸರ್. ಮಾರೋದು ಅಂದ್ರೆ ಎಲ್ಲಿ ಹೋಗ್ತೀರಿ? ಊರಲ್ಲೇ ನಮ್ಮ ಯಜಮಾನ್ರು ತಗೊಂಡು ಹೋಗ್ತಾರೆ, ಮಿಕ್ಕದೆಲ್ಲ ಮನೆ ಹತ್ರನೇ ಒಬ್ರು ಒಬ್ರು ಬಂದು ತಗೊಂಡು ಹೋಗ್ತಾರೆ. ಮಾರಾಟ ಆಗದಲ್ಲೇ ಇರೋ ತರಕಾರಿ ಏನಿದೆ ಅವತ್ತು ಅದೇ ತರಕಾರಿ ಹುಳಿ ನಿಮ್ಮ ಮನೆಯಲ್ಲಿ ಸಾಂಬಾರು? ಇಲ್ಲ ಇಲ್ಲ ಸರ್, ನಮ್ಮ ಸೇಲ್ ಆಗ್ಬಿಡುತ್ತೆ. ಈಗ ಬಾಳೆ ಹಾಕಿದ್ವಿ ಸರ್, ಬಾಳೆನೂ ಹಂಗೆ ಮಾಡಿದ್ವಿ, ಬಟ್ ಬಾಳೆನ ಕೋತಿ ಅಭಾವದಿಂದ ತೊಂದರೆಯಿಂದ ಕಡ್ಸಾಕೋದ್ವಿ. ಎಲ್ಲೆಲ್ಲಿ ಮಾರ್ತೀರಿ ತಗೋಗಿ ಹೇಳಿ ಸರ್. ನಾವು ಊರಿನಲ್ಲಿ ಇಲ್ಲಾಂದ್ರೆ ಇಲ್ಲಿ ಮಾರ್ಕೆಟ್ ಇದೆ ನಮ್ಮ ಊರಿನಲ್ಲಿ, ಅಲ್ಲಿಗೆ ಹಾಕ್ಬಿಡ್ತೀವಿ ಸರ್ ಜಾಸ್ತಿ ಆದರೆ, ಇಲ್ಲಾಂದ್ರೆ ಹೋಟ್ಲು ನೇಮಕ ಮಾಡಿದ್ದೀವಿ ಅಲ್ಲಿ ತಗೊಂಡು ಕೊಡಿ ಅಂತಾರೆ, ತಗೋಗ್ಬಿಡ್ತೀವಿ. ಮನೆ ಮುಂದೆ ನೀವು ಕುತ್ಕೊಂಡು ಮಾರ್ತೀರಿ? ಇಲ್ಲ, ಮನೆ ಹತ್ರನೇ ಬರ್ತಾರೆ ಸರ್. ಇವಾಗ್ಲೂ 1-20 ಗಿಡ ನುಗ್ಗೆ ಹಾಕೊಂಡಿದೀವಿ, 1-4 ಸೀಪೆ ಮರ ಹಾಕೊಂಡಿದೀವಿ, 2 ಕಿರಳಿ ಮರ ಐತೆ, 1-3 ಎಲೆಯಂಬ ಐತೆ, ಎಲ್ಲಾ ತರದ್ದು ಬೆಳ್ಕೊಂಡಿದೀವಿ, ಎಲ್ಲಾನು ಬಂದು ತಗೊಂಡು ಹೋಗ್ತಾರೆ ಸರ್. ಒಂದು ಪೆಟ್ಟಿಗೆ ಅಂಗಡಿ ತರ ಏನಾದ್ರು ಮಾಡ್ಕೊಂಡಿದ್ರೆ ಮನೆ ಮುಂದೆ? ಇಲ್ಲ, ಹಿಂದೆ ತೋಟ ಇದೆ ಸರ್. ನಮ್ಮೂರು ದೊಡ್ಡವರು ಅಲ್ಲ ಸರ್, ಹಂಗಾಗಿ ಎಲ್ಲ ಮನೆ ತಕ್ಕೆ ಬರ್ತಾರೆ ಕೇಳ್ಕೊಂಡು. ವಿಳೆದೆಲೆ ಬೇಕು ಅಂದ್ರೆ ವಿಳೆದೆಲೆ ಬರ್ತಾರೆ, ಟೊಮೆಟೊ ಇದ್ರೆ ಟೊಮೆಟೊ ಕೊಡಿ ಅಂತಾರೆ, ಬದನೆ ಗಿಡಕ್ಕಾಗಿ ಕೇಳ್ತಾರೆ, ಸಾಕು ಅಷ್ಟು ಕೊಡ್ತಾರೆ. ಅಂದ್ರೆ ನಿಮ್ಮೂರಲ್ಲಿ ಜಮೀನಿದ್ದು ತರಕಾರಿ ಬೆಳ್ಕೊಳ್ದಾದ್ರೆ ಇರೋರು ಇದಾರೆ ರೈತರು? ಇದಾರೆ ಸರ್. ಅವ್ರು ನಿಮ್ಮ ಹತ್ರ ಬಂದು ತಗೊಂಡು ಹೋಗ್ತಾರೆ? ಅಂದ್ರೆ ಕೆರೆ ನೀರು ಟ್ಯಾಂಕ್ ಇದೆಯಲ್ಲ, ಅಲ್ಲಿ ವ್ಯವಸಾಯ ಅಂತಂದ್ರೆ ಭತ್ತ ರಾಗಿ ಬೆಳೀತಾರಲ್ಲ ಸರ್, ಹಂಗಾಗಿ ಅವ್ರು ತರಕಾರಿ ಬೆಳೆಯಕ್ಕೆ ಸಾಧ್ಯ ಇಲ್ಲ ಅಲ್ವಾ. ಈಗ ನಾವು ನಮ್ಮನೆ ಬೋರು ಇರೋದ್ರಿಂದ ಮನೆ ಹಿಂದ್ಗಡೆ ಜಾಗ ಇರೋದ್ರಿಂದ 20 ಗುಂಟೆ ಅಲ್ಲಿ ನಾವು ಸ್ವಲ್ಪ ಸ್ವಲ್ಪ ಬೆಳ್ಕೊಳ್ತೀವಿ, ನಮ್ಗೆ ಆಗುವಷ್ಟು ಮಡಿಕೊಂಡು ಮಿಕ್ಕದ್ದೇ ನಾವು ಕೊಡ್ತೀವಿ. ಕಾಮಾಕ್ಷಿ ಅವರೇ, ತಾವು ಆರಂಭದಲ್ಲಿ ಹೇಳಿದ್ರಿ ನಾನು ಕೃಷಿ ಇಲಾಖೆ, ರೇಷ್ಮೆ ಇಲಾಖೆ, ತೋಟಗಾರಿಕಾ ಇಲಾಖೆ, ಅರಣ್ಯ ಇಲಾಖೆ, ಎಲ್ಲ ಇಲಾಖೆಯಿಂದಲೂ ನೆರವು ತಗೊಂಡಿದ್ದೀನಿ ಅಂತ. ಏನೇನು ತಗೊಂಡಿದ್ದೀರಿ, ಯಾವ್ಯಾವ ಇಲಾಖೆಯಿಂದ? ಸರ್, ಕೃಷಿ ರೇಷ್ಮೆ ಇಲಾಖೆಯಲ್ಲಿ ಇದ್ಬಿಟ್ರೆ ಇದು ತಗೊಂಡ್ವಿ, ಕಡ್ಡಿ ನೆಟ್ವಿ ಸಹಾಯಧನ ತಗೊಂಡು. ಅದ್ಬಿಟ್ಟು ತೋಟಗಾರಿಕೆಗೆ ಹೋದ್ರೆ ನಾನು ಹೆಂಗೆ ಬೆಳಿಬೇಕು ತರಕಾರಿನ, ಹೇಗೆ ಮಾಡಬೇಕು, ಬೀಜಗಳೆಲ್ಲ ಎಲ್ಲಿ ಸಿಗುತ್ತೆ ಅದೆಲ್ಲ ಬೀಜ ಎಲ್ಲ ಫ್ರೀ ಎಲ್ಲ ಕೊಟ್ಟರು. ಮತ್ತು ತೋಟಗಾರಿಕೆ ಇಲಾಖೆಗೆ ಹೋದೆ, ಎರೆಹುಳು ಸಾಕಾಣಿಕೆ ಬಗ್ಗೆ ತರಬೇತಿ ತಗೊಂಡೆ. ಮಾಮೂಲಿ ಎರೆಹುಳಿನ ತೊಟ್ಟಿ, ಎರೆ ಜಲ ಮಾಡೋದು ಟ್ರೈನಿಂಗ್ ತಗೊಂಡೆ. ಅದು ಎರೆ ಜಲ ಮಾಡ್ತಿದೆ. ಎರೆ ಜಲ ಮಾಡಿ ನಮ್ಮ ತೋಟಗಾರಿಕೆ ಇಲಾಖೆನೇ ಲೇಟ್ರ್ 20 ರೂಪಾಯಿ ಹೆಂಗೆ ಕೊಡ್ತಾ ಇದ್ದೆ. ಕೃಷಿ ಇಲಾಖೆಯಿಂದ ಈ ಥರ ಎಲ್ಲ ತರಬೇತಿ ತಗೊಂಡು ಕೃಷಿ ಬಗ್ಗೆ ಏನೇನು ಮಾಡಬೇಕು ವ್ಯವಸಾಯನ ಅದೆಲ್ಲ ತರಬೇತಿ ತಗೊಂಡು ಕೃಷಿ ಇಲಾಖೆಯಲ್ಲಿ ನನಗೆ ಆತ್ಮಯೋಜನೆ ಅಡಿಯಲ್ಲಿ ತುಂಬ ಹೆಲ್ಪ್ ಮಾಡೋದು ಸರ್. ಮತ್ತು ಟಾರ್ಪಲ್ ಆಗಲಿ, ಕೃಷಿ ಹೊಂಡ ಆಗಲಿ, ಬದು ನಿರ್ಮಾಣ ಈ ಥರದ್ದೆಲ್ಲ ಸಹಕರಿಸಿದ್ರೆ. ಕೃಷಿ ಹೊಂಡ ಮಾಡ್ಕೊಂಡಿದ್ದೀರಾ? ಮಾಡ್ಕೊಂಡಿದ್ವಿ. ಓ, ಇದ್ವಿ ಅಂದರೆ ನೀವು ಮುಚ್ಚಿಬಿಟ್ರ? ಇವಾಗ ಸರ್ ಅಲ್ಲಿ ನಮ್ಮ ಮನೆ ಹತ್ರ ಮಕ್ಕಳೆಲ್ಲ ಜಾಸ್ತಿ ಬರೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಹಂಗಾಗಿ ಅದನ್ನ ಮುಚ್ಕೊಂಡು. ಹೌದಾ? ನಾನು ಎಲ್ಲ ಥರದ ತರಬೇತಿ ಎಲ್ಲ ಕೊಟ್ಟಿದ್ದಾರೆ ಸರ್. ಪಾಲಿ ಹೌಸು ಹೇಗೆ ನಿರ್ಮಾಣ ಮಾಡಬೇಕು ಅದೆಲ್ಲ ಮಾಡ್ಕೊಂಡು. ಮತ್ತೆ ಪಾಲಿ ಹೌಸ್ ನಿರ್ಮಾಣದ ಬಗ್ಗೆ ತರಬೇತಿ ತಗೊಂಡಿದ್ದೀನಿ. ಅರಣ್ಯ ಇಲಾಖೆಯಿಂದ ಏನು ಸಸಿಗಳನ್ನ ಇಲಾಖೆಯಿಂದ ಸರ್ ತಗೊಂಡಿದ್ದೀನಿ, ಗ್ರಾಮ ಪಂಚಾಯಿತಿ ಕಡೆಯಿಂದ. ಅರಣ್ಯ ಸಸಿಗಳನ್ನ ಮತ್ತೆ ಇದು ಪಪ್ಪಾಯಿ ಚಿತ್ರದುರ್ಗದಿಂದ ತರಿಸಿದ್ವಿ ಸಾನು, ತರಿಸಿ ಇಲ್ಲಿ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ. ಎಲ್ಲಿ 10,000 ಗಿಡ ತಗೊಂಬಂದು, ನಿಂಬೆ 10,000, ಪಪ್ಪಾಯಿ 10,000 ತಗೊಂಬಂದು ನಮ್ಮ ಮನೆ ಅಥವಾ ನರ್ಸರಿ ಥರ ಮಾಡಿ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡಿದ್ವಿ ಸರ್. ಎಲ್ಲ ಗ್ರಾಮ ಪಂಚಾಯತಿಗಳಿಗೆ ಆರ್ಡರ್ ಕೊಟ್ವಿ ಸರ್. ಪೌಷ್ಟಿಕ ಕೈತೋಟ ಅಂತ ಗ್ರಾಮ ಪಂಚಾಯತಿಯಿಂದ ಒಂದು ಸ್ಕೀಮ್ ಇತ್ತು, ಅದಕ್ಕೆ ನನಗೆ ನರ್ಸರಿ ಕೊಟ್ಟಿದ್ರು. ನರ್ಸರಿಲಿ ನಾವು ಗಿಡಗಳು ಹಾಕಿದ್ವಿ, ಹಾಕಿ ಅದನ್ನು ಪೌಷ್ಟಿಕ ಕೈತೋಟಕ್ಕೆ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದೆ. ಇನ್ನು ಸ್ವಲ್ಪ ಇಟ್ಟಾಗಲಿಲ್ಲ, ನಾವು ಆರ್ಡ್ರ್ ತಗೊಂಡು ಅದನ್ನು ಕಳಿಸಿದ್ವಿ ಸರ್. ಪರವಾಗಿಲ್ಲ. ಈಗ ರೇಷ್ಮೆ ಬಗ್ಗೆ ಹೇಳಿ ಗೌಡ್ರೆ, 1 ಎಕರೆ 50 ನೇರಳೆ, ತಳಿ ಯಾವುದು? V1 V1 ಸರ್. ಎಷ್ಟು ವರ್ಷದ ತೋಟ? ನಮ್ದು ಆಲೆ 20 ವರ್ಷ ಆಯ್ತು ಸರ್. ಮನೆ ಎಷ್ಟು ವರ್ಷ ಆಯ್ತು ಕಟ್ಟಿ? ಉಳಿನ ಮನೆ ಈಗ ನಮ್ಗೆ 4 ವರ್ಷದ ಸರ್. ಮೊದಲು ನಮ್ಮ ಮನೆ ಮನೆಯಲ್ಲೇ ಸಾಕಾಡ್ತಿದ್ವಿ ಸರ್. ಈಗ ರೇಷ್ಮೆ ಇಲಾಖೆಯಿಂದ ಕೃಷಿ ಇದ್ರಿಂದ ನಮಗೆ ಸಬ್ಸಿಡಿ ಹಾಕಿಕೊಟ್ಟು ರೇಷ್ಮೆ ಇದು ಮಾಡ್ಬೋದು. ಎಷ್ಟು ವಿಸ್ತೀರ್ಣದಲ್ಲಿ ಕಟ್ಕೊಂಡಿದ್ದೀರಿ ಮನೆ? ಉದ್ದ ಆಗಲ್ಲ ಅದು? ಉದ್ದ ನಮ್ಮದು ಒಂದು ಈಗ ಸಪ್ರೇಟ್ ಇದು ಮಾಡಿದ್ವಿ ಸರ್, ರೇಷ್ಮೆ ಹುಳ ಸಾಕೋಕ್ಕೇನೆ ಇದು ಮಾಡಿದ್ವಿ. ಅದು 40 ಚಿಕ್ಕದಾಗಿ 20 ಸರ್. ಹೌದಾ? 40-20 ಮನೆ ಕಟ್ಟಿದ್ದೀವಿ. ಒಂದು ಸರಿಗೆ ಎಷ್ಟು ಮೊಟ್ಟೆ ತರ್ತೀರಿ? ಅದು ನಮ್ಮದು 50 ಮೊಟ್ಟೆ 75 ಮೊಟ್ಟೆ ಸರ್. 2 ಬ್ಯಾಚ್ ಮಾಡಿ ಕಲ್ತಿದ್ವಿ. ಅರ್ಧ ಎಕರೆ 2 ಬ್ಯಾಚ್ ಸರ್. ಒಂದು ಬ್ಯಾಚ್ ಆದ್ಮೇಲೆ ಒಂದು ಬ್ಯಾಚು ಚಾಕಿ 75, ಇನ್ನೊಂದು ಬ್ಯಾಚ್ 50. ಸೊಪ್ಪು ಇದ್ದಂಗೆ ಸರ್ 2 ಬ್ಯಾಚ್ ಮಾಡ್ಕೊಳ್ತಿದ್ವಿ. ಇಳುವರಿ ಎಷ್ಟು ಬರುತ್ತೆ? ಇಳುವರಿ ಅದೇ 75 ಮೊಟ್ಟೆಗೆ 65 ಕೆಜಿ, ಒಂದು ಸಾರಿ 75 ಕೆಜಿನೇ ಬೆಳೆದಿದ್ದೀವಿ. 50 ಮೊಟ್ಟೆಗೆ 40 ಕೆಜಿ, 35 50-50 ಬೆಳೆದಿದ್ದೀವಿ. ತೋಟಕ್ಕೆ ಏನೇನು ಗೊಬ್ಬರ ಹಾಕ್ತೀರಿ? ಅದೇ ಮಾಮೂಲಿ ಇತ್ತದೆ ಸರ್, ಎರೆ ಗೊಬ್ಬರನೇ, ನಮ್ಮ ಹಸು ಗೊಬ್ಬರನೇ ಸರ್. ಅದಕ್ಕೂ ರಾಸಾಯನಿಕ ಹಾಕಲ್ಲ? ಅದಕ್ಕೆ ರಾಸಾಯನಿಕ ಇಲ್ಲ ಸರ್. ಕಾಂಪ್ಲೆಕ್ಸ್ ಹಾಕ್ತಿವಿ ಬೇಕಾದ್ರೆ ಅಷ್ಟೇ. ಇದು ಯೂರಿಯ ಹಾಕಕ್ಕೆ ಹೋಗೋದಿಲ್ಲ. ಕಾಂಪ್ಲೆಕ್ಸ್ ಅಂದ್ರೆ 10-20 ಇಂತ ಇದೆ. ಎಷ್ಟು ಹಾಕ್ತಿರಿ ಒಂದ್ ಸರಿಗೆ? ಅದು 1-2 ಮೂಟೆ ಹಾಕ್ತಿವಿ ಸರ್. ಚಾಕಿ ಮರಿತಾರದ ನೀವು? ಚಾಕಿ ಮರಿತದೆ. ವರ್ಷಕ್ಕೆ ಎಷ್ಟು ಬೆಳೆ? ವರ್ಷಕ್ಕೆ ಅಲ್ಲಿಗೆ 1.5 ತಿಂಗಳೊಳಗೆ ಸರ್ ಅದು. ಅಲ್ಲಿಗೆ 8 ಬ್ಯಾಚ್ ಮಾಡ್ತೀವಿ ಸರ್. 8 ಒಂದೊಂದು ಸಾರಿಗೆ ಎಷ್ಟು ಸಂಪಾದನೆ ಆಗುತ್ತೆ? ಒಂದೊಂದು ಸಾರಿಗೆ ಅಂತಂದರೆ ಬೆಳೆದಾದ ಒಂದು ಬ್ಯಾಚು 60 ಕೆಜಿ ಬೆಳೆದ್ರೆ ಸರ್ ರೇಟು ಇದ್ದರೆ 300 ರೂಪಾಯಿ 350 ಇತ್ತು. ಹಂಗಾಗಿ 18-20 ಸಾವಿರ ಸರ್ ಒಂದು ಖರ್ಚು. ಎಷ್ಟಾಗಿರುತ್ತೆ ನಿಮಗೆ ಖರ್ಚು? ಚಂದ್ರಿಕೆ ಚಾಕಿ ಆಳುಗಳದೆಲ್ಲ ಹೋದರೆ ಒಂದು 10-12 ಸಾವಿರ ಉಳಿಸ್ಬೋದು ಸರ್. ಪರವಾಗಿಲ್ಲ. ನಿಮ್ಮ ಕೆಲಸ ಏನಮ್ಮ ರೇಷ್ಮೆನಲ್ಲಿ? ನಾನು ನೋಡ್ಕೋತೀನಿ ಸರ್. ಏನು ನೋಡ್ತಿರ್ತೀರಿ? ರೇಷ್ಮೆ ಹುಳನ ನೋಡ್ಕೊಳ್ಳೋದು, ಸಾಕೋದು, ಅದೆಲ್ಲ ನಾನು ಮಾಡ್ಕೋತೀನಿ. ಅಂದರೆ ಸುಮ್ಮನೆ ನೋಡ್ತಿರ್ತೀರಾ? ಇಲ್ಲ, ಸೊಪ್ಪು ಬರ್ದಿಂದ ಎದ್ಮೇಲೆ ಸರ್ ನಾನು ಸೊಪ್ಪು ಹೋಗ್ತೀನಿ, ಸೊಪ್ಪು ತಗೊಂಡ್ಬಂದು ಹಾಕಿ ಎಲ್ಲ ನಾನು ಮಾಡ್ತೀನಿ ಸರ್. ನಾನೇ ಜಾಸ್ತಿ ಇಂಟ್ರೆಸ್ಟ್ ತಗೊಳ್ಳೋದು, ಅವ್ರು ಏನಿದ್ರು ಸೊಪ್ಪು ತಂದು ಕೊಡೋದು ಅಷ್ಟೇ. ಈ ಥರ 1 ಜ್ವರ 2 ಜ್ವರ 3 ಜ್ವರ 4 ಜ್ವರ ಅಂತ ಇರ್ತದಲ್ಲ ಸರ್, ಅದನ್ನೆಲ್ಲ ನೋಡ್ಕೊಂಡು ಕ್ಲೀನಾಗಿ 4 ಜನದ ಎದ್ಮೇಲೆ 8 ತಿನ್ಕೆ ಹಣ್ಣಾಗ್ತವೆ ಸರ್. ಹೇಳಿ ಅಮ್ಮ, ನೀವೇ ಚೆನ್ನಾಗಿ ನೋಡ್ಕೊಳ್ಳೋದು ಸರ್? ಅವ್ರಿಗೆ ಇನ್ನೂ ಗೊತ್ತಿಲ್ಲ, ನಾನೇ ಎಲ್ಲ ನೋಡ್ಕೊಳ್ಳೋದು, ಮೇಂಟೈನ್ ಮಾಡೋದು. ಮತ್ತೆ ಮಾದರಿ ಆದಾಗ ನಾನೇ ಎಲ್ಲ ಕೆಲಸ ಎಲ್ಲ ಮಾಡ್ಕೊಂಡಿರ್ತೀನಿ. ಆಮೇಲೆ ಆಳುಗಳು ಕರ್ಕೊಂಡು ಹುಳಣ್ಣ ಹಾಕೊಂಡು ಗೂಡು ಬಿಡಿಸ್ಕೊಳ್ತೀವಿ. ನಮ್ದೇ ಸ್ವಂತ ಚಂದ್ರಿಕೆ ಐತೆ, ಅದರಲ್ಲೂ CSR ಮಾಡ್ತೀವಿ, CB ಮಾಡ್ತೀವಿ, ವೈಟು ಮತ್ತೆ ಗೋಲ್ಡ್ ಎರಡು ಇಡ್ತೀವಿ. ಹೌದಾ? ವಿತ್ನೆ ಗೂಡು ಮಾಡ್ತೀರಿ? ವೈಟ್ ಗೂಡ್ ಮಾತ್ರ ತಳಿ ಅಲ್ವಾ ಅಂದ್ರೆ ಒಳ್ಳೆ ರೇಟಿಂಗ್ ಮಾರಾಟ ಆಗುತ್ತೆ. ₹900 ಸರ್ ಅದೇ ಬಿಳಿಗೂಡು, ಬಿಳಿಗೂಡು ಇದ್ದಾಗ ಅದನ್ನು ಬೆಳೆದಿದ್ವಿ ಸರ್ ನಾವು. ಯಾವ್ದು ಸುಲಭ ಅನ್ಸುತ್ತೆ ಕಾಮಾಕ್ಷಿ ಅವರೇ? ಸಿಎಸ್ಆರ್ ಸರಿ. ಅದೇ ಸುಲಭನಾ? ದುಡ್ಡು ಜಾಸ್ತಿ ಬರುತ್ತೆ ಅಂತಲ್ಲ? ಇಲ್ಲ ಸರ್, ಅದು ಕೆಲಸ ಕಡಿಮೆ, ಕೆಲಸ ಕಡಿಮೆ ಸರ್. ಹೌದಾ? ಮತ್ತೆ ಅದನ್ನೇ ಬೆಳೀರಿ ಯಾವಾಗಲೂ? ಮಾಡ್ಬೋದು ಅಂದರೆ ಚೆನ್ನಾಗಾದರೆ ಮಾಡ್ಬೋದು ಸರ್. ನಾವು 4-5 ಬೆಳೆ ಬೆಳೆದು ಬೆಳೆ, ಆಮೇಲೆ ಯಾಕೋ ಸ್ವಲ್ಪ ಏಟಾಯ್ತು, ಪುನಃ ಗೋಲ್ಡ್ಗೆ ಬಂದ್ವಿ. ಓಕೆ. ಆ ಥರ ಸರ್, ಏರಿಯಾದ ಮೇಲೆ ಡಿಪೆಂಡ್ ಸರ್. ಈ ಸೀಸನಲ್ಲಿ ವೈಟ್ ಬೆಳೆಯೋಕ್ಕಾಗಲ್ಲ, ವಾತಾವರಣ ಕೂಲ್ ಆಗಿರಬೇಕು ಆ ಟೈಮಲ್ಲಿ ಬೆಳೆಯೋದು. ಅಂದರೆ ಚಳಿಗಾಲದಲ್ಲಿ ಸಿ ಎಸ್ ಆರು ಆಗಲ್ಲ ಸರ್. ಆಗಲ್ವೇ? ಮತ್ತೆ ಯಾವಾಗ ಬೆಳೆ? ಸ್ವಲ್ಪ ಸುಣ್ಣ ಕಟ್ಟ ಹೊಡೆದು ಬಿಡುತ್ತೆ. ಓಹೋ, ಬೇಸಿಗೆನಲ್ಲಿ ಬೆಳಿಬೇಕು ಸ್ವಲ್ಪ. ಹಾಂ ಸರ್, ಫೆಬ್ರವರಿ ಮಾರ್ಚಿಂದ ಮಾಡ್ಕೋಬೇಕು. ಗೋಲ್ಡ್ ಚಳಿಗಾಲದಲ್ಲಿ ಬೆಳಿಬಹುದು, ಚೆನ್ನಾಗಾಗುತ್ತೆ ಗೋಲ್ಡ್, ಒಳ್ಳೆ ಇಳುವರಿ ತೂಕನೂ ಬರುತ್ತೆ ಸರ್. ಹೌದಾ? ಮತ್ತೆ ಕಬ್ಬು ಭತ್ತ? ಕಬ್ಬು ಭತ್ತ ಮಾಮೂಲಿ ಸರ್, ಈಗ ಮನೆಗೆ ಭತ್ತ ಬೆಳ್ಕೊಳ್ತೀವಿ, ಮನೆಗೋಸ್ಕರ ಅಷ್ಟೇ. ನಾವೇನು ಮಾರಕ್ಕೆ ಹೋಗೋದಿಲ್ಲ, ಬಿಡಕ್ಕೆ. ಯಾವ ತಳಿ ಭತ್ತ ಬೆಳಿತೀರಿ? ನಮ್ದು ಈಗ ಎಲ್ಲ ಹೊಸ ತಳಿ ಸರ್, ಈಗೆಲ್ಲ ಇದು ಓಲೆ ಬಿಡಿ, ಹೈಬ್ರಿಡ್ ಹೈಬ್ರಿಡ್ ಸರ್ ತಗೊಂಬರ್ತೀವಿ. ಸಣ್ಣಕ್ಕೆ ತಿನ್ಬೇಕು ಚೆನ್ನಾಗಿ. ದಪ್ಪಕ್ಕೆ ತಿನ್ನೋದಿಲ್ಲ ಕಾಮಾಕ್ಷಿ ಅವರು? ನಮ್ಮ ಸೊಸೈಟಿ ಅಕ್ಕಿನೇ ಟೇಸ್ಟ್ ಸರ್. ನೋಡಿ, ಸೊಸೈಟಿ ಅಕ್ಕಿನೇ ಸಾಕು ಅಂತಾರೆ, ಮತ್ತೆ ನೀವ್ ಯಾಕೆ ಸಣ್ಣ ಅಕ್ಕಿ ಬೆಳೆದಿರಿ? ಈಗ ಮಕ್ಕಳು ಎಲ್ಲ ಕೇಳ್ತಾವಲ್ಲ ಸರ್. ಮಕ್ಕಳು ಕೇಳ್ತಾವಂತೆ. ಆಯ್ತು, ಈಗ ಒಂದು 1/2 ಎಕರೆ ಬೆಳ್ಕೊಂತೀರಾ? ಇಲ್ಲ ಸರ್, ಒಂದು ಕಾಲಕ್ಕೆ ಭತ್ತ ಬೆಳ್ಕೊಳ್ತೀವಿ. ಭತ್ತ 1 ಎಕರೆನಲ್ಲಿ ಕಬ್ಬಿದೆ. ಕಬ್ಬು ಯಾವುದು ತಳಿ ನೆನಪಿದೆಯಾ? ಇದು 517. ಅಂದ್ರೆ ಫ್ಯಾಕ್ಟ್ರಿಗೆ ಹೊಡಿತೀವಿ? ಇಲ್ಲ ಇಲ್ಲ, ಫ್ಯಾಕ್ಟ್ರಿಗೆ ಕೊಪ್ಪ. ನಾವು ಮೊದಲು KM ದಡ್ಡಿ ಫ್ಯಾಕ್ಟ್ರಿ ಹೊಡಿತಿದ್ವಿ 20 ವರ್ಷದಿಂದ. ಈಗ ಏರಿಯಾ ಫಿಕ್ಸ್ ಮಾಡ್ಬಿಟ್ರು ಸರ್, 1 ವರ್ಷದಿಂದ ನಾವು ಕೊಪ್ಪ ಸುಗಸ್ಟ್ ಲಿಮಿಟೆಡ್ಗೆ, ಮತ್ತು ಚಾಮುಂಡೇಶ್ವರಿ. ಭತ್ತ ಕಬ್ಬಿನ ಬೇಸಾಯದಲ್ಲಿ ನಿಮ್ಮ ಪಾತ್ರ ಕಾಮಾಕ್ಷಿ ಅವರೇ? ಮಾಡ್ತೀನಿ ಸರ್. ನಾವು ವ್ಯವಸಾಯ ಕಳೆ ಕೀಳಕ್ಕೆ ಹೋಗ್ತೀವಿ, ಗದ್ದೆ ಕೊಯ್ಯಕ್ಕೆ ಹೋಗ್ತೀವಿ, ಕಟ್ಟಕ್ಕೆ ಹೋಗ್ತೀವಿ, ಮಿಷಿನ್ಗೆಲ್ಲ ಕ್ಲೀನ್ ಮಾಡೋಕ್ಕೆಲ್ಲ ನಾವು ಹೋಗ್ತೀವಿ ಸರ್. ನಮ್ಗೊಟ್ಟು ಟೋಟಲಿ 4 ಎಕರೆ ಇದೆ, ಅಂದರೆ ನಮ್ಮದು 3 ಎಕರೆ, ನಮ್ಮ ಅತ್ತೆಯವ್ರದ್ದು 1 ಎಕರೆ, ಅವ್ರ ಅಪ್ಪನ ಮನೇಲಿ ಕೊಟ್ಟಿದ್ರೆ. ಹಂಗಾಗಿ ನಮಗೆ ವ್ಯವಸಾಯಕ್ಕೆಲ್ಲ ಸಾಕಾಗುತ್ತೆ ಸರ್. ಸಾಕು ಅಂತೀರಾ? ಸಾಕು ಸರ್. ಈಗ ಕಬ್ಬು ಅಂದಾಜು ಇಳುವರಿ ಎಷ್ಟು ಬರ್ಬೋದು 1 ಎಕರೆಗೆ? ತಮಗೆ 1 ಎಕರೆಗೆ 70 ಟನ್ನು ಬೆಳೆ. ಅದಕ್ಕೂ ನೀವು ರಾಸಾಯನಿಕ ಗೊಬ್ಬರ ಕೊಡಲ್ವಾ ಅಥವಾ ಕೊಡ್ತೀರಾ? ರಾಸಾಯನಿಕ ಗೊಬ್ಬರ ಕೊಡ್ತೀವಿ. ಭತ್ತಕ್ಕೆ? ಭತ್ತಕ್ಕೆ ಆಗೋದಿಲ್ಲ ಸರ್. ಭತ್ತಕ್ಕೆ ಅಂತಂದರೆ ನಾಟಿ ನೆಡುವಾಗ ಮಾತ್ರ ಕಾಂಪ್ಲೆಕ್ಸು. ಹಾಂ ಸರಿ. ಹಂಗಾಗಿ ಈಗ ನಾವು ಇನ್ನೊಂದು ಈಗ ಹೇಳಿದ್ರಲ್ಲ ಸರ್, ಅವರು ಎರೆಜಲ ಅಂತ ಔಷಧಿ, ಅದನ್ನು ಬಿಟ್ಟರೆ ಒಳ್ಳೆ ಇಳುವರಿ ಚೆನ್ನಾಗೇ ಇದಾಯ್ತು ಸರ್. ಭತ್ತದಲ್ಲಿ ಎರೆಜಲ ಹೇಗೆ ಮಾಡ್ಕೋತೀರಿ ಕಾಮಾಕ್ಷಿ ಅವರೇ? ಅದೇ ಸರ್, 4 ಡ್ರಮ್ ಮಾಡ್ಕೊಂಡಿದ್ದೆ. ಅದು ಫಸ್ಟು ಕಲ್ಲು, ಇಟ್ಟಿಗೆ, ಮರಳು ಎಲ್ಲ ಹಾಕಿ ಒಂದೊರೆ ಎರೆ ಹಾಕ್ಬಿಟ್ಟು ಅದ್ರ ಮೇಲೆ ಚೀಲ ಹಾಕಿ ಚೀಲ ಮೇಲೆ ಎರೆ ಉಳಿಬಿಟ್ಟು ಅಂದ ಸಗಣಿಯನ್ನು ಚೆನ್ನಾಗಿ ಬಿಸಿಲಲ್ಲಿ ಒಣಗಿಸಿ ಅದಕ್ಕೆ ತುಂಬಿಟ್ಟು ಮೇಲೆ ಒಂದು ಬಕೆಟ್ ಬಿಂದಿಗೆ ಇಟ್ಟು ಅದು ಯಾವಾಗಲೂ ನೀರು ಅದಕ್ಕೆ ಒಣಗ್ದಂಗೆ ಬೀಳ್ತಾ ಇರುತ್ತೆ. ಅದು 1-3 ದಿವಸ ಬಿಟ್ಟು ತಗೊಂಡ್ರೆ ಅದು ಉಳಿದು ರಸ ಎಲ್ಲ ಬರುತ್ತೆ. ಅದನ್ನು 1-10 ಲೀಟ್ರಿಗೆ 1 ಲೀಟ್ರ್ ಥರ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಿದ್ವಿ. ಈಗ ಅದನ್ನು ನೀವು ಭತ್ತಕ್ಕೆ ಕೊಟ್ಟರೆ ಒಳ್ಳೇದು ಅಂತ ಏನು ಒಳ್ಳೆತನ ಗಮನಿಸಿದಿರಿ? ಭತ್ತ ಅದು ಒಳ್ಳೆ ಇಳುವರಿ ಗೊನೆ ನೀಟಾಗಿ ಬರುತ್ತೆ, ಹುಳ ಹೊಡೆಯೋದಿಲ್ಲ. ಈಗೆಲ್ಲ ಇದು ಮಾಮೂಲಿ ಇದರಿಂದ ಔಷಧಿ ತಕ್ಕೊಂಡು ಹೊಡೆಯೋದು, ಆಮೇಲೆ ಕೃಷಿ ಇಲಾಖೆಯವರು ಹೇಳಿದ್ರು ಈ ಥರ ಎರೆಜಲ ಹೊಡೀರಿ ನೀವು, ಔಷಧಿ ಸ್ಪ್ರೇ ಮಾಡೋಕೆ ಹೋಗ್ಬೇಡಿ, ಇದು ಹೊಡೀರಿ ಅಂತ. ಒಳ್ಳೆ ಇಳುವರಿ ಕೊಡ್ತದೆ ಅಂತ ಅಂದ್ಬಿಟ್ಟು. ಕಬ್ಬಲ್ಲಿ ತರ್ಗೇನು ಮಾಡ್ತೀರಿ? ತರಗು ಈ ಸರಿ ಮಿಷಿನ್ ಓಡಿಸಿದ್ವಿ ಸರ್, ಮೊದಲು ಬೆಂಕಿಗೆ ಹಾಕ್ಬಿಡ್ತಿದ್ವಿ. ಅಯ್ಯೋ, ಬೆಂಕಿಗೆ ಹಾಕೋದು ಸರಿಯೇ ಕಾಮಾಕ್ಷಿ ಅವರು? ಅಂದರೆ ಸರ್, ನಮ್ಮದು ಸ್ವಲ್ಪ ಕಳೆ ಜಾಸ್ತಿ ಇರ್ತಿತ್ತು, ನಾವು ಯಾವುದೋ ಮೆಡಿಸನ್ ಹೊಡಿತಿರಲಿಲ್ಲ, ಕಳೆ ಜಾಸ್ತಿ ಇರ್ತಿತ್ತು, ಹಂಗಾಗಿ ಅದು ಬೆಂದೋಗ್ಲಿ ಅಂದ್ಬಿಟ್ಟು ಮಾಡ್ತಿದ್ವಿ. ಈ ಸಲ ತರಗು ನಿರ್ಮಾಣ ಮಾಡೋದು. ತರಗು ನಿರ್ವಹಣೆ ಮಾಡಿದಿರಿ, ತಪ್ಪು ಅಂತ ಗೊತ್ತಾಗಿ ತರಗಿಗೆ ಬೆಂಕಿ ಹಾಕ್ಬಾರ್ದು. ಮತ್ತೆ ಈಗ ತೆಂಗು ಆಯ್ತಲ್ಲ ಸುತ್ತ, ಬೆಂಕಿ ಹಾಕಿದ್ರೆ ಅವು ಹೋಗ್ಬಿಡ್ತವೆ ಅಂದ್ಬಿಟ್ಟು ಈಗ ಮಿಷಿನ್ 2,500 ರೂಪಾಯಿ, ಗಂಟೆಗೆ 2,500 ರೂಪಾಯಿ ಸರ್ ಅದು. ಅದರಲ್ಲಿ ಒಡಿಸಿದ್ವಿ. ಈಗ ಏನು ಮಾಡ್ತದ ಮಿಷಿನ್? ಆ ಮಿಷಿನ್ ಎಲ್ಲ ಫುಲ್ಲು ತರಗೆಲ್ಲನು ಕಟ್ ಮಾಡಿಬಿಡ್ತ ಸರ್. ಓಹೋ, ಒಳ್ಳೆ ಗೊಬ್ಬರ ಆಗುತ್ತೆ, ಮಾಮೂಲಿ ಪೈರು ಚೆನ್ನಾಗಿ ಬರುತ್ತೆ. ಆಮೇಲೆ ಎರೆಹುಳು ಗೊಬ್ಬರ ಹಾಕ್ಬಿಟ್ಟ ಅಂತಂದರೆ ಈಗ ನೋಡಿ, ಈಗ ತಂದಿದ್ದೀನಿ, ಈಗ ಎಲ್ಲ ಮುರಿ ಮಾಡಿಸ್ಬೇಕು ಸರ್. ಪರವಾಗಿಲ್ಲ. ಕಬ್ಬು ಭತ್ತ ಅಷ್ಟೇ. ಮರಗಿಡಗಳನ್ನು ಏನು ಬೆಳ್ಕೊಂಡಿದ್ದೀರಿ? ತೆಂಗು ಸರ್. ತೆಂಗು ಒಂದು? ತೆಂಗು ಎಷ್ಟಿದೆ ತೆಂಗು? ತೆಂಗು 1,60 ಇದೆ ಸರ್. 60 ತೆಂಗು ಬಾರ್ಡ್ರಿಗೆ ಹಾಕೊಂಡಿದ್ದೀರಿ? ಹಾಂ, ಬಾರ್ಡ್ರಿಗೆ ಹಾಕಿದ್ವಿ. ಬೇರೆ ಹಣ್ಣಿನ ಬೆಳೆ ಏನು ಬೆಳೆದಿಲ್ವ ಕಾಮಾಕ್ಷಿ ಅವರೇ? ಅದೇ ಸೀಪೆ ಹಾಕೊಂಡಿದ್ದೀವಿ ಸರ್, ಮನೆ ಹಿಂದ್ಗಡೆ. ಮಾವು, ಸೀಬೆ, ಸಪೋಟ, ನೇರಳೆ, ಹಲಸು ಎಲ್ಲ 1-2 ಅಷ್ಟೇನೆ ಸರ್. ಅದನ್ನೇ ಒಂದು ಎರಡೇ ಹಾಕಿದ್ರಿ? ನಲ್ಲಿಕಾಯಿ ಇದೆ, ಬೆಟ್ಟ ನಲ್ಲಿಕಾಯಿ, ಮಾಮೂಲಿ ನಲ್ಲಿಕಾಯಿ ಇದೆ, ಕಿರಳಿ ಐತೆ, ಸಪೋಟ ಐತೆ, ನುಗ್ಗೆ ಐತೆ, ಮಾವ ಐತೆ ಅಷ್ಟೇ. ಹಳಸ ಮರ ಇತ್ತು, ಮನೆ ಹಿಂದೆ ಕಡೆ ಇರಬಾರ್ದು ಅನ್ಬಿಟ್ಟು ಹಳ್ಳಿ ಸಂಪ್ರದಾಯ ಅಂತ ಕಟ್ ಮಾಡಿಸಿದ್ವಿ. ಮನೆ ಹಿಂದೆ ಇರಬಾರ್ದು ಸರ್, ನಮ್ಮ ಮನೆ ಪಕ್ಕದವರು ಸ್ವಲ್ಪ ಇವರಿಂದ ಕಟ್ಸಾಕೋದ್ವಿ. ನಿಂಬೆ ಹಾಕೊಂಡಿದ್ವಿ ಒಂದೆರಡು, ಮತ್ತೆ ಹುಣಸೆ ಗಿಡ ಮರ ಹಾಕೊಂಡಿದ್ವಿ ಎರಡು ಹಾಕೊಂಡಿದ್ವಿ. ಅದು ಬೇರೆಯವರಿಂದ ಅದ್ ಕಡ್ಸಿ ಒಂದೇ ಒಂದ್ ಇಟ್ಕೊಂಡಿದ್ವಿ. ಆಯ್ತು, ಜಮೀನಲ್ಲಿ ಹಾಕೊಳ್ಳಿ ಹೋಗ್ಲಿ, ಈಗ ಜಮೀನಲ್ಲಿ ಹಾಕೊಂಡಿರೋ ಸರ್, ಇರಬಾರ್ದು ಊರಲ್ಲಿ ಅನ್ಬಿಟ್ಟು ಜಮೀನ್ಗೆ ಹಾಕಿದಿರಿ. ಮತ್ತೆ ಹುಣಸೆ ಹಣ್ಣನ್ನ ಸಾಂಬಾರ್ ಮಾಡಕ್ ಬಳಸಲ್ವೇ? ನಾವು ಯಾರು ಬೆಳಿಲೇ ಇಲ್ಲ ಅಂದ್ಮೇಲೆ ಹುಣಸೆ ಹಣ್ಣು ಹೋದ ಸರಿ ಡಿಮ್ಯಾಂಡ್ ಆಯ್ತಲ್ಲ ಸರ್, ಸಿಕ್ಕಾಬಿಟ್ಟೆ ಡಿಮ್ಯಾಂಡ್ ಹುಣಸೆ ಕಾಯಿ ಅಲ್ವೇ. ಹಂಗ ನಮ್ದು ಒಂದ್ ಮರ ಇದೆ ಸರ್. ಎಲ್ಲಾ ತರಹದ ಬೆಳೆಗಳನ್ನು ಬೆಳೆದಿದ್ದೀರಿ ಅಲ್ವೇ ನಮ್ಮ? ಈಗ ಬರೀ ಇದೊಂದು ರೇಷ್ಮೆ ಹಾರ ಮಾಡೋದು ಒಂದೇನಾ ಅಥವಾ ಬೇರೆ ಇನ್ನೇನಾದ್ರು ಮಾಡ್ತೀರಾ ಉದ್ಯೋಗ ತರ, ಅಥವಾ ಇದು ಒಂದೇನಾ ಇಟ್ಕೊಂಡು? ಸಿರಿಧಾನ್ಯ ಮಾಡ್ತೀರಿ? ಏನ್ ಸಿರಿಧಾನ್ಯ ಏನ್ ಮಾಡ್ತೀರಿ? ಸಿರಿಧಾನ್ಯದಿಂದ ನಾವೇ ತಿಂಡಿಗಳೆಲ್ಲ ಮಾಡ್ಕೊಡ್ತೀನಿ, ಮತ್ತೆ ಪಾಕ ಸ್ಪರ್ಧೆ ಎಲ್ಲ ಭಾಗವಹಿಸ್ತೀನಿ ಸರ್. ಕಾಂಪಿಟೇಷನ್ CFTRI, ಅದಕ್ಕೆ ಬಂದು ನಾನು CFTRI ಒಂದು ತಿಂಗಳ ತರಬೇತಿ ತಗೊಂಡೆ. ಫುಡ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಹಾರ ಮೌಲ್ಯವರ್ಧನೆ, ಅದನ್ನ ಹೇಗೆ ಸಂಗ್ರಹಣೆ ಮಾಡ್ಬೇಕು, ಯಾವ ರೀತಿ ಮಾಡ್ಬೇಕು ಅನ್ಬಿಟ್ಟು ಬೆಳಗ್ಗೆಯಿಂದ ಮಧ್ಯಾಹ್ನ ತನಕ ಕ್ಲಾಸ್, ಆಮೇಲೆ ಪ್ರಾಕ್ಟಿಕಲ್ ತೋರಿಸೋ. ಏನೇನು ಮಾಡ್ತೀರಿ ಸಿರಿಧಾನ್ಯದಿಂದ? ಸಿರಿಧಾನ್ಯದ ಬಿಸಿಬೇಳೆ ಬಾತು, ಸಿಹಿ ಪೊಂಗಲ್, ಖಾರ ಪೊಂಗಲ್, ಚಕ್ಲಿ, ಲಾಡು, ಉಂಡೆ ಎಲ್ಲಾನು ಕೊಟ್ಟಿದೀವಿ ಸರ್. ಧರ್ಮಸ್ಥಳ ಸಂಘ ಅಲ್ಲಿಂದ ತರಿಸಿ ನಾವು ತಿಂದಿದ್ರಿ? ನಾವು ತಿಂದಿದ್ವಿ ಸರ್, ನಮ್ಮ ಮನೇಲಿ ಮಾಡೇ ಮಾರ್ತಾರಲ್ಲ ಸರ್. ಪಂಚಾಯತಿಯವರು ನಮ್ಗೆ ಇವ್ರಿಗೆ ಆರ್ಡರ್ ಕೊಡ್ತಾರೆ ಸರ್. ಅಲ್ಲ ನೀವು ತಿಂದು ನೋಡಿ ಚೆನ್ನಾಗಿರುತ್ತ. ಸಿರಿಧಾನ್ಯನೇ ಈಗ ಜಾಸ್ತಿ ಸರ್, ಈಗ ಸುಗರ್ ಇದಕ್ಕೆಲ್ಲ. ಅಂದ್ರೆ ಮೊನ್ನೆ ಮೊನ್ನೆ ಮೊನ್ನೆ ತಾನೇ ಕಾಂಪಿಟೇಷನ್ ಇತ್ತು ಸರ್ ಮಂಡ್ಯದಲ್ಲಿ. ಹೌದು, ಮಾಡ್ಕೋತಾ ಅಂತಾರಾಷ್ಟ್ರೀಯ ಸಿರಿಧಾನ್ಯ ಮೇಳ. ಏನ್ ಮಾಡ್ಕೊಂತ ಹೋಗಿದ್ರವ? ನಾನು ಸರ್ ರೊಟ್ಟಿ, ಸಿರಿಧಾನ್ಯದ ರೊಟ್ಟಿ. ಯಾವ್ದ್ರದ್ದು? ನವಣೆ ರೊಟ್ಟಿ. ನವಣೆ ರೊಟ್ಟಿ. ಏನ್ ಪ್ರೈಸ್ ಬಂತೆ ಕಾಂಪಿಟೇಷನ್? ಅಲ್ಲ ಇದು ಸರ್ ಸರ್ಟಿಫಿಕೇಟ್. ಹೌದಾ? ಅದರಲ್ಲಿ ಸೆಲೆಕ್ಟ್ ಆದ್ರೆ ಅಂತಾರಾಷ್ಟ್ರೀಯ ಇದಕ್ಕೆ ಸೆಲೆಕ್ಟ್ ಆದ್ರು ಬೆಂಗಳೂರಿಗೆ. ಹೌದಾ? ನೀವು ಆಗ್ಲಿಲ್ವೇ? ಇಲ್ಲ, ನೆಕ್ಸ್ಟ್ ನೋಡೋಣ ಸರ್. ಅಲ್ವಾ, ನೀವು ತಿನ್ಲಿಲ್ಲ ಅನ್ಸುತ್ತೆ ರೊಟ್ಟಿನ? ನಾವು ತಿಂದಿದ್ವಿ. ತಿಂದ್ರ? ಹುಳಿಕಾಳು ಚಟ್ನಿ ಅದ್ ಮಾಡ್ಕೊಂಡು ಹೋಗಿದ್ವಿ. ಆಮೇಲೆ ನಾನು ಹುಡುಗಿರ್ ಕೆಲ್ಸಕ್ಕೆ ಬರ್ತಾರಲ್ಲ, ಮರತು ಹೋದಾಗ ಆತೆ ಅನ್ಬಿಟ್ಟು ನಾನು ರಾಗಿದು ಸಾವ್ಗೆ, ಅಕ್ಕಿ ಸಾವ್ಗೆ, ಮೊಳಕೆ ಕಟ್ ಸಾಂಬಾರು ಮಾಡ್ಕೊಂಡು ಹೋಗಿದ್ದೆ. ಹುಡುಗಿರು ರೊಟ್ಟಿ ಮಾಡ್ಕೊಟ್ಟಿದ್ದೆ, ರಾಗಿ ರೊಟ್ಟಿ ಮತ್ತೆ ಅಕ್ಕಿ ಇದ್ರದ್ದು ನವಣೆ ರೊಟ್ಟಿ. ಏನದು ಮರೆತು ಹೋದ ಖಾತೆ ಅನ್ಬಿಟ್ಟು ಹಿಂದಿನ ಕಾಲದಲ್ಲಿ ನಾವು ಮಾಡ್ತಿದ್ದ ಅಡುಗೆನ ಮರ್ತೋಗಿದ್ರಲ್ಲ ಸರ್, ಅದನ್ನ ನೆನಪಾಣಕ್ಕೆ ಇವಾಗ ಒಂದು ಕಾಂಪಿಟೇಷನ್ ಇಟ್ಟಿದ್ರು ಗುರುಭವನ್ ಮಂಡ್ಯ. ಪರವಾಗಿಲ್ಲ ಬಿಡಿ, ಹಳೆ ಕಾಲದ ತಿಂಡಿ ತಿನ್ಸು. ಅದರಲ್ಲಿ ನಾನು ಮಡಕೆಲೆ ಅದೆಲ್ಲ ಸಾವಿಗೆಲ್ಲ ಇಟ್ಟು ಮಡಕೆಲೆ ಸಾಂಬಾರು ಮತ್ತೆ ಕಾಯೆಲ್ಲ ಎಳ್ಳು ಪುಡಿ ಎಲ್ಲ ಮಾಡಿಟ್ಟಿದ್ದೆ. ಬಟ್ ನಾನು ಮೆಟೀರಿಯಲ್ಸ್ ತಗೊಂಡು ಹೋಗ್ಬೇಕಿತ್ತು, ಮರ್ತ್ಕೊಂಡು ಹೋಗಿದ್ದೆ. ಇರಲಿ ಬಿಡಿ ತಾಯಿ, ಅಂದರೆ ಬಹಳಷ್ಟು ವೈವಿಧ್ಯಮಯವಾಗಿ ಬೆಳೆ ಬೆಳಿತೀರಿ, ಅಷ್ಟೇ ವೈವಿಧ್ಯಮಯವಾಗಿ ಬದುಕ್ತಾ ಇದ್ದೀರಿ. ಸಂತೋಷ, ವಿಚಾರಗಳು ಸಾಕಷ್ಟು ಇದೆ. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ನೇರವಾಗಿ ನಮ್ಮ ಕೇಳಿದ್ರು ಸಂಪರ್ಕ ಮಾಡಬೇಕು ಅಂತ ಆದರೆ ಸಂಪರ್ಕಕ್ಕಾಗಿ ನಿಮ್ಮ ಮೊಬೈಲ್ ಸಂಖ್ಯೆ ಏನು ರಾಮಕೃಷ್ಣೇಗೌಡ್ರೆ? ನಮ್ಮದು ಮೊಬೈಲ್ ನಂಬರು 86182708046. ನಿಧಾನವಾಗಿ ಹೇಳಿಗೌಡ್ರೆ, 86182208046. ಇನ್ನೂ ಒಂದ್ಸರಿ ಹೇಳ್ಬಿಡಿ, 86182208046. ನಿಮ್ದು ಹೇಳಿ ಕಾಮಾಕ್ಷಿ ಅವರೇ. 6361430086. ಇನ್ನೊಮ್ಮೆ, 6361430086. ನಿಧಾನವಾಗಿ ಇನ್ನೊಂದು ಸರಿ ಹೇಳಿ, 6361430086. ಒಳ್ಳೆಯದು ಕಾಮಾಕ್ಷಿ ಅವರೇ, ಹಾಗೆ ರಾಮಕೃಷ್ಣೇಗೌಡ್ರೆ, ಇದುವರೆಗೂ ನಿಮ್ಮ ಬದುಕಿನ ಹಾಗೆ ಸಮಗ್ರ ಕೃಷಿಯ ಅನುಭವನ ನಮ್ಮ ಜೊತೆ ಹಂಚಿಕೊಂಡ್ರಿ, ಒಳ್ಳೆಯದಾಗಲಿ. ವಂದನೆಗಳು, ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಇದುವರೆಗೂ ಸಮಗ್ರ ಕೃಷಿಯ ಪ್ರಾಮುಖ್ಯತೆ ಕುರಿತು ಸಂವಾದ ಕೇಳಿದಿರಿ. ಭಾಗವಹಿಸಿದ್ದವರು ಮದ್ದೂರು ತಾಲೂಕು ಹೆಮ್ಮನಹಳ್ಳಿಯ ಕೃಷಿಕ ದಂಪತಿ ರಾಮಕೃಷ್ಣೇಗೌಡ ಮತ್ತು ಪಿಆರ್ ಕಾಮಾಕ್ಷಿ. ಈ ಕಾರ್ಯಕ್ರಮವನ್ನು ಪ್ರಸ್ತುತಪಡಿಸಿದವರು ಎನ್ಕೆಶವಮೂರ್ತಿ. ಕಂಪನಿ